ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:50:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕಾಫಿ ಕನ್ನಡಿ ಮಾಲಿಕೆ, ಇದರಲ್ಲಿ ಶುಂಟಿಕೊಪ್ಪ ಸಮೀಪದ ನಾಕೂರು ಶಿರಂಗಾಲ ಗ್ರಾಮದ ಅಕ್ಷಯ್ ದಶರಥ್ ಹಾಗೂ ಕೋಮಲ್ ಸಾಬ್ಲೆ ಅವರೊಂದಿಗೆ ನಡೆಸಿದ ಮಾತುಕತೆ ಪ್ರಸಾರವಾಗುತ್ತಿದೆ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೇ, ಶುಂಟಿಕೊಪ್ಪ ಸಮೀಪದ ನಾಕೂರು ಶಿರಂಗಾಲ ಗ್ರಾಮದ ಅಕ್ಷಯ್ ದಶರಥ್ ಮತ್ತು ಕೋಮಲ್ ಸಾಬ್ಲೆ ಇವರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಇಬ್ರು ಯುವಕರು ಕಾಫಿ ತೋಟದ ನಿರ್ವಹಣೆಯಲ್ಲಿ ತಮ್ಮನ್ನು ತೊಡಸ್ಕೊಂಡು ಕಾಫಿಯನ್ನ ಹೊರಗಡೆ ದೇಶಗಳಿಗೆ ರಫ್ತು ಮಾಡ್ತಿದ್ದಾರೆ. ಉನ್ನತವಾದ ವ್ಯಾಸಂಗವನ್ನ ಮಾಡಿಕೊಂಡು ತೋಟದಲ್ಲಿ ವಾಸ ಇದ್ದುಕೊಂಡು ಅವರದೇ ಆದ ವಿಶೇಷ ಮಾರ್ಗಗಳನ್ನು ಅನುಸರಿಸಿಕೊಂಡು ಶುದ್ಧವಾದ ಕಾಫಿಯನ್ನ ಗ್ರಾಹಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಜಿಎಂ ಗೋಪಾಲಕೃಷ್ಣ ಅವರ ಮಗಳ ಮಗ ಅಕ್ಷಯ್, ಅಕ್ಷಯ್ ದಶರಥ್ ಅವರು ಮಹಾರಾಷ್ಟ್ರ ಮೂಲದ ಯುವತಿ ಕೋಮಲ್ ಸಾಬ್ಲೆ ಅವರನ್ನ ಮದುವೆ ಆಗಿದ್ದಾರೆ. ಕೋಮಲ್ ಅವರಿಗೆ ಕಾಫಿ ಅಷ್ಟೊಂದು ಪರಿಚಯ ಇರಲಿಲ್ಲ, ಆದರೆ ಕಾಫಿಯನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ಟು 75 ಎಕರೆ ಕಾಫಿ ತೋಟ ಇದೆ. ಇತರರ ಕಾಫಿ ತೋಟದ ಹಣ್ಣನ್ನ ಖರೀದಿ ಮಾಡಿ ಅದನ್ನ ಸಂಸ್ಕರಿಸಿ ವಿದೇಶಗಳಿಗೆ ಕಳಿಸಿಕೊಡ್ತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರಿಬ್ಬರ ಜೊತೆಗೆ ಮಾತುಕತೆ ಇದೆ. ಶ್ರೋತೃಗಳೇ, ನೇರವಾಗಿ ರಫ್ತು ಕಾರ್ಯದಲ್ಲಿ ತೊಡಸ್ಕೊಂಡ್ರೆ ಏನೇನು ಅನುಕೂಲ ಆಗ್ತದೆ, ಏನೇನು ಅನುಭವ ಆಗ್ತದೆ ಅನ್ನೋದನ್ನ ಆಲಿಸಿಕೊಳ್ಬಹುದು. ಹಾಗೆ ಅವರ ಆಲೋಚನೆಗಳು ಹೇಗಿದಾವೆ ಅನ್ನೋದನ್ನ ತಾವು ಗಮನಿಸಿಕೊಳ್ಬಹುದು. ಕೊಡಗಿನಲ್ಲಿ ಕಾಫಿ ಯಥೇಚ್ಛವಾಗಿ ಬೆಳೆಯಲಾಗ್ತಾ ಇದೆ. ಎಷ್ಟೋ ಜನ ಸ್ಥಳೀಯವಾಗಿ ಮಾರಾಟ ಮಾಡೋದಿದೆ. ಕೆಲವೇ ಕೆಲವು ಜನ ಹೊರಗಡೆ ದೇಶಗಳಿಗೆ ರಫ್ತು ಮಾಡಿ ಭಾರತದ ಕಾಫಿಯ ಸುವಾಸನೆ ಮತ್ತು ರುಚಿಯನ್ನ ಪರಿಚಯಿಸಿ ಅನುಭವಗಳನ್ನ ಅನುಕೂಲಗಳನ್ನ ಪಡೆದುಕೊಂಡಿದ್ದಾರೆ. ಮೊದಲಿಗೆ ಅಕ್ಷಯ್ ದಶರಥ್ ಅವರ ಪತ್ನಿ ಕೋಮಲ್ ಸಾಬ್ಲೆ ಅವರ ಜೊತೆಗೆ ಮಾತನಾಡುತ್ತಿದ್ದೀವಿ. ಮೇಡಮ್, ಹೇಳಿ, ನೀವು ಓದಿದ್ದೇನು ಮತ್ತೆ ಇಲ್ಲಿಯ ವಾತಾವರಣ ಹೇಗನ್ಸುತ್ತೆ, ಈ ಒಂದು ಕ್ಷೇತ್ರದಲ್ಲಿ ಹೇಗೆ ತೊಡಸ್ಕೊಂಡಿದ್ರಿ? ಕನ್ನಡ ನಿಮಗೆ ಸ್ವಲ್ಪ ಬರ್ತಾ ಇದೆ, ಮಾತಾಡಕ್ಕೆ ಅರ್ಥನೂ ಆಗುತ್ತೆ. ನಿಮಗೆ ಹೇಗೆ ತಿಳಿಯಿತು ಇಂಗ್ಲಿಷ್ ಪದಗಳನ್ನ ಉಪಯೋಗಿಸಿಕೊಂಡು ಕನ್ನಡವನ್ನು ಬಳಕೆ ಮಾಡಿಕೊಂಡು ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ನಮಸ್ಕಾರ. ಐ ಆಕ್ಚುಲಿ ರಿಯಲಿ ಲೈಕಿಂಗ್ ಲವಿಂಗ್ ದಿಸ್ ಪ್ಲೇಸ್. ಐ ಡಿಂಟ್ ನೋ ಎನಿಥಿಂಗ್ ಅಬೌಟ್ ಕಾಫಿ ಬಿಫೋರ್ ಗೆಟಿಂಗ್ ಮ್ಯಾರೀಡ್ ಟು ಅಕ್ಷಯ್, ಅಂಡ್ ನೌ ದಟ್ ಐ ಆಮ್ ಮ್ಯಾರೀಡ್ ಅಂಡ್ ಯು ನೋ ಐ ನೋ ಅಬೌಟ್ ದ ಕಾಫಿ ಎಸ್ಟೇಟ್, ಐ ನೋ ಹೌ ದ ಪ್ರೊಸೆಸಿಂಗ್ ಇಸ್ ಡನ್. ವಿ ವಾಂಟ್ ಟು ಶೋಕೇಸ್ ದ ಕಾಫಿ ಟು ಅದರ್ ಪೀಪಲ್, ಟು ದ ರೆಸ್ಟ್ ಆಫ್ ದ ವರ್ಲ್ಡ್, ಬಿಕಾಸ್ ಇಂಡಿಯನ್ ಕಾಫಿ ಇಸ್ ಗ್ರೋನ್ ಸಸ್ಟೈನಬ್ಲಿ ಅಂಡ್ ಇಟ್ಸ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. So while I was in London for the last 13 years, I noticed that, you know, Indian coffee was not very prominently shown with roasters abroad. And when I looked at our coffee estate, I said, why not showcase Indian coffee on the world stage? Shatrugle, Komal avaru helo prakara, ivarige ee pradesha parichaya irlilla. Adare horagade deshagalalli ಮದುವಾದ ಬಳಿಕ ಭಾರತದ ಕಾಫಿಯನ್ನ ಪರಿಚಯಿಸಲಿಕ್ಕೆ, ಭಾರತದ ಉತ್ಕೃಷ್ಟ ಗುಣಮಟ್ಟದ ಕಾಫಿಯನ್ನ ಜನಗಳಿಗೆ ತಲುಪಿಸಲಿಕ್ಕೆ ಇವರ ಪ್ರಯತ್ನ ಸಾಗಿದೆ. ಹೇಳ್ತಾ ಇದ್ರು ಈ ಒಂದು ವಾತಾವರಣ ಬಹಳ ಇಷ್ಟವಾಗಿದೆ, ಅಕ್ಷಯ್ ಅವರ ಬಹಳ ಸಂಗಾತಿ ಆದ ಬಳಿಕ ಇಲ್ಲಿಗೆ ಬಂದಿದ್ದು ಅವರಿಗೆ ಪ್ರಿಯವಾಗಿದೆ. ಅವರು ಏನು ಓದಿದರೆ, ಇಂಗ್ಲೆಂಡ್ ನಲ್ಲಿ ಏನ್ ಕೆಲಸ ಮಾಡಿದ್ರು ಅನ್ನೋದನ್ನ ತಾವು ಕೇಳಬಹುದು. ವಾಟ್ ಯು ಡಿಡ್ ಅಂಡ್ ವಾಟ್ ಯು ಹ್ಯಾವ್ ಡನ್ ಅಟ್ ಇಂಗ್ಲೆಂಡ್. Finished my masters. I studied masters in fashion management and in business, so I'm a double masters, and after that I started my own fashion company. Post that I started working with Akshay, and then while I was in the tech company with Akshay, I was looking into the coffee industry and how it's changing, and I thought we should introduce Indian coffee into the UK because not a lot of people were talking about it. That is how I started the coffee journey in London. ಶತ್ರುಗಳೇ, ಇವರು ಸ್ನಾತಕೋತ್ತರ ಪದವಿಗಳನ್ನು ಮುಗಿಸಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ನೋಡಿ, ಅವರು ಓದಿದ್ದೇ ಬೇರೆ, ಈಗ ಮಾಡ್ತಿರೋದೇ ಬೇರೆ, ಆದ್ರೆ ಎಲ್ಲೋ ಒಂದು ಹಂತದಲ್ಲಿ ಸಂಬಂಧ ಇದೆ, ಅದನ್ನ ಅವರು ಹುಡುಕಿದ್ರು. ಇಂಗ್ಲೆಂಡ್ ನಲ್ಲಿ ಭಾರತದ ಕಾಫಿ ಅಷ್ಟು ಪರಿಚಯ ಇರಲಿಲ್ಲ, ಅನೇಕರಿಗೆ ಗೊತ್ತಿರಲಿಲ್ಲ ಅಂತ ಅನ್ಕೊಂಡು ಮಾತಾಡ್ತಾ ಇದ್ರು. ಅಲ್ಲಿ ಬರೀ ರೋಬಸ್ಟ ಕಾಫಿಯೋ ಅಥವಾ ಬೇರೆ ದೇಶದ ಕಾಫಿಯನ್ನ ಉಲ್ಲೇಖ ಮಾಡ್ತಾ ಇದ್ರು. ಭಾರತದ ಅರೇಬಿಕಾ ಕಾಫಿಯ ಗುಣಮಟ್ಟ ಅಥವಾ ಅದರ ಸುವಾಸನೆ, ಅದರ ರುಚಿ ಗೊತ್ತು ಮಾಡ್ಲಿಕ್ಕಾಗಿ ನಾವು ಈ ಕೆಲಸವನ್ನ ಶುರು ಮಾಡಿದ್ವಿ ಅಂತ ಅನ್ಕೊಂಡು ಕೋಮಲ್ ಅವರು ನಾವು ಧ್ವನಿ ಮುದ್ರಣ ಮಾಡೋದಕ್ಕಿಂತ ಮುಂಚಿತವಾಗಿ ಪ್ರಸ್ತಾಪ ಮಾಡ್ತಾ ಇದ್ರು. ಹೇಗೆ ಸಾಗಿದೆ ಅನ್ನೋದನ್ನ ಈಗ ಅಕ್ಷಯ್ ದಶರಥ್ ಅವರು ಮಾತನಾಡ್ತಾರೆ. ಅಕ್ಷಯ್, ನೀವೇನು ಓದಿದ್ದು ಮತ್ತೆ ಹೇಗಿದೆ ನಿಮ್ಮ ಕೆಲಸ ಕಾರ್ಯಗಳು, ಹೇಗೆ ನೀವು ಈ ನಿಟ್ಟಿನಲ್ಲಿ ಮುನ್ನುಗ್ಗಿದಿರಿ? ನಮಸ್ಕಾರ. ನಾನು ನನ್ನ ಬ್ಯಾಚುಲರ್ಸ್ ಇಲ್ಲಿ ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೇನೆ. ಅದಾದ್ಮೇಲೆ ನನ್ನ ಮಾಸ್ಟರ್ಸ್ ಇನ್ ಐಟಿ ಯುಕೆಯಲ್ಲಿ ಓದಿದ್ದೇನೆ. ಓದುವಾಗ ನಾನು ಕೋಮಲ್ ಮೀಟ್ ಮಾಡಿ ಮತ್ತೆ ನಮ್ಮದು ಅದು ಈಗ ನನ್ನ ಮಾಸ್ಟರ್ಸ್ ಆದ್ಮೇಲೆ ನಾನು ಅಲ್ಲಿ ಕೆಲಸ ಶುರು ಮಾಡಿ ಒಂದು 3-4 ವರ್ಷದಲ್ಲಿ ನನ್ನ ಸ್ವಂತ ಐಟಿ ಕಂಪನಿ ಶುರು ಮಾಡಿದೆ. ಫಸ್ಟ್ ಟೈಮ್ ಕೋಮಲ್ ಇಲ್ಲಿ ಬಂದು ನಮ್ಮ ತೋಟ ನೋಡಿದಾಗ ಸಿಕ್ಕಾಪಟ್ಟೆ ಶಾಕ್ ಸಿಕ್ಕಿತ್ತು. ಈ ತರ ಇಷ್ಟು ಚಂದ ಜಾಗದಲ್ಲಿ ಬಂದಿದೆ, ಯಾಕೆ ಇಂಗ್ಲೆಂಡ್ಗೆ ಹೋಗಿದೆ ಇಲ್ಲಿ ಇಷ್ಟು ಚಂದ ಇದ್ದಾಗ. ಆದ್ರೆ ಇಲ್ಲಿ ಹುಟ್ಟಿ ಬೆಳೆದ ಮೇಲೆ ಅದು ನಮಗೆ ನಿಜವಾಗಿ ಗಮನ ಆಗಲ್ಲ, ನಮ್ಮ ಸುತ್ತಮುತ್ತ ಬ್ಯೂಟಿ ನಮಗೆ ಕಾಣಲ್ಲ. ಮತ್ತೆ ಅಲ್ಲಿದ್ದಾಗ ಥರ್ಡ್ ವೇವ್ ಆಫ್ ಕಾಫಿ ಶುರು ಆಗಿತ್ತು, ಸ್ಪೆಷಾಲಿಟಿ ಕಾಫಿ. ಸುಮಾರು ಸ್ಪೆಷಾಲಿಟಿ ಕಾಫಿ ಅಂಗಡಿಗಳು ಮತ್ತೆ ಕೆಫೆಸ್ ಓಪನ್ ಆದ್ರು ಲಂಡನ್ ಅಲ್ಲಿ. ಅಲ್ಲಿ ಹೋಗಿ ನೋಡಿದಾಗ ಕಾಫಿ ಟ್ರೈ ಮಾಡಿದಾಗ ನಮ್ಮ ಕಾಫಿ ಇದಕ್ಕಿಂತ ಚೆನ್ನಾಗಿಂತ ನಮಗೆ ಆಗ್ತಿತ್ತು. ಕೋಮಲ್ ಹೇಳಿದ್ರು ಒಂದ್ಸತಿ ನಮ್ಮ ಕಾಫಿ ಸ್ಯಾಂಪಲ್ಸ್ ಅನ್ನು ತಕೊಂಡು ಹೋಗಿ ಅಲ್ಲಿ ತೋರಿಸೋಣ. ಅಲ್ಲಿ ತೋರಿಸಿದ ಮೇಲೆ ಜನರಿನ ಅಭಿಪ್ರಾಯ ಏನು ನಮ್ಮ ಕಾಫಿ ಟ್ರೈ ಮಾಡಿದ ಮೇಲೆ, ಟ್ರೈ ಮಾಡಿದ ಮೇಲೆ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿತ್ತು. ಆಗ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡಿ ನೋಡಂತ ಕೋಮಲ್ ಬಿಸ್ನೆಸ್ ಶುರು ಮಾಡಿದ್ಲು. ಅಲ್ಲಿ ಕೊನೆಗೆ ಈ ಕೋವಿಡ್ ಎಲ್ಲ ಶುರು ಆದ್ಮೇಲೆ ನಾವು ವಾಪಸ್ ತೋಟಕ್ಕೆ ಬಂದು ಇಲ್ಲಿ ಇರೋಣ ಅಂತ ನಾವು ನಿಶ್ಚಯ ಮಾಡಿ ಇಂಗ್ಲೆಂಡ್ ಬಿಟ್ಟು ಇಲ್ಲಿ ಬಂದಿದ್ದೇವೆ. ಪ್ಲಸ್ ಆಗ ಅವಳ ಕಂಪನಿಯು ಸಹ ಸ್ವಲ್ಪ ಮುಂದೆ ಹೋಗ್ತಾ ಇತ್ತು. ನಮ್ಮ ಫಸ್ಟ್ ವರ್ಷ ನಾವು 2.5 ಟನ್ ಕಾಫಿ ಎಕ್ಸ್ಪೋರ್ಟ್ ಮಾಡಿದ್ವು, ಮೆಲ್ಲಗೆ ಅದು ಜಾಸ್ತಿ ಆಗಿ 2ನೇ ವರ್ಷ 10 ಟನ್ನು, 3ನೇ ವರ್ಷ ಪುನಃ 15 ಟನ್ ಆಯ್ತು. ಮತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವು ಅಭಿಪ್ರಾಯ ಮಾಡಿ ಆಗಿತ್ತು ಆಗ. ಮತ್ತೆ ಕೋವಿಡ್ ಆದ್ಮೇಲೆ ನಾವು ಸಿಕ್ಕಾಕೊಂಡ ಮೇಲೆ ನಾವೆಲ್ಲರೂ ಇಲ್ಲಿ ಇದ್ದು ಇದನ್ನು ನಾವು ಮುಂದುವರ್ಸೋಣ, ಇಲ್ಲಿ ಸುಮಾರು ಆಪರ್ಚುನಿಟಿ ಇದೆ ನಮ್ಮ ಕಾಫಿನ ಇಂಪ್ರೂವ್ ಮಾಡೋಕೆ, ಮತ್ತೆ ನಾವು ಇಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ದೇವೆ. ಸ್ಪೆಷಾಲಿಟಿ ಕಾಫಿ ಅಂತ ಹೇಳ್ತಾ ಇದ್ರಿ, ಏನು ಇದರ ಅರ್ಥ ನಮ್ಮ ಕಾಫಿ ಬೆಳೆಗಾರರಿಗೆ ಶ್ರೋತೃಗಳಿಗೆ ತಿಳಿಸಬಹುದಾ? ಈಗ ಸ್ಪೆಷಾಲಿಟಿ ಕಾಫಿ ಅದು ತುಂಬಾ ಬ್ರಾಡ್ ಟರ್ಮ್. ನಿಜವಾಗ್ಲಿ ಕಾಫಿನ ಫ್ಲೇವರ್, ಅದರ ಟೇಸ್ಟ್ ಮತ್ತೆ ಅದರ ಡಿಫೆಕ್ಟ್ಸ್ ಕಡಿಮೆ ಇರಬೇಕು. ಕುಡಿಯುವಾಗ ಏನಾದ್ರೂ ಸ್ವಲ್ಪ ಸ್ಪೆಷಲ್ ಟೇಸ್ಟ್ ಬರಬೇಕಾಗ್ತದೆ. ಅದು ನಮ್ಮ ಮಾಮೂಲಿ ಬೆಳೆಸಿದ ಕಾಫಿಲಿ ಅದು ಆಗಾಗಿ ಸ್ವಲ್ಪ ಕಷ್ಟ. ಈಗ ದೇರ್ ಇಸ್ ಅ ಬಾಡಿ ಕಾಲ್ಡ್ ದ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ದಟ್ ಡಿಫೈನ್ಸ್ ವಾಟ್ ಇಸ್ ಸ್ಪೆಷಾಲಿಟಿ ಕಾಫಿ. ಈಗ ಒಂದು ಸ್ಕೋರ್ ಇದೆ, ಎನಿ ಕಾಫಿ ದಟ್ ಸ್ಕೋರ್ಸ್ ಅಬವ್ 80 ಮೇಲೆ ಸ್ಕೋರ್ ಆದ ಕಾಫಿ ಅದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಈ ಸ್ಕೇಲ್ ಅಲ್ಲಿ ದ ಸ್ಕೇಲ್ ಟೇಕ್ಸ್ ಇನ್ ಟು ಅಕೌಂಟ್ ಅರೋಮಾ, ಟೇಸ್ಟ್ ಹೇಗೆ ಕಾಣ್ತದೆ, ಎಷ್ಟು ಡಿಫೆಕ್ಟ್ಸ್ ಇದೆ ಒಂದು 300 ಗ್ರಾಮ್ ಸ್ಯಾಂಪಲ್ ಅಲ್ಲಿ, ಅದಕ್ಕೆಲ್ಲ ಒಂದು ಪಾಯಿಂಟ್ಸ್ ಕೊಟ್ಟು ಆ ಪಾಯಿಂಟ್ಸ್ 80 ಪಾಯಿಂಟ್ಸ್ ಮೇಲೆ ಬರಬೇಕು. ನನ್ನ ಪ್ರಕಾರ 50-60% ಆ ಕಾಫೀಸ್ ವಿಲ್ ಕಾನ್ಸ್ಟಿಟ್ಯೂಟ್ ಸ್ಪೆಷಾಲಿಟಿ, ಆದ್ರೆ ಬಾರ್ಡರ್ ಲೈನ್ ಸ್ಪೆಷಾಲಿಟಿ. 80-81 ಪಾಯಿಂಟ್ಸ್ ಸಿಕ್ಕಕ್ಕೆ ಕಷ್ಟ ಇಲ್ಲ. ಆದ್ರೆ ನಿಜವಾಗ್ಲಿ ನಮಗೆ ಫಾರಿನ್ ಮಾರ್ಕೆಟ್ ಅಲ್ಲಿ ಕಂಪೀಟ್ ಮಾಡಬೇಕಾದ್ರೆ ನಾವು 85 ಪಾಯಿಂಟ್ಸ್ ಮುಟ್ಲೇಬೇಕು. ಆಗ ನಮಗೆ ಏನು ಸ್ವಲ್ಪ ಸ್ಪೆಷಲ್ ಏನು ಇದೆ ಅಂತ. ಈಗ ಅದು ಮಾಡಬೇಕಾದ್ರೆ ನಾವು ಸ್ವಲ್ಪ ನಮ್ಮ ಪ್ರೊಸೆಸಿಂಗ್ ನೋಡ್ಕೊಳ್ಬೇಕಾಗ್ತದೆ. ನಾವು ಪಾರ್ಚ್ಮೆಂಟ್ ಮಾಡಿದ್ರೆ, ನಾವು ಕಾಫಿ ಕೊಯ್ಯುವಾಗ ಸ್ವಲ್ಪ ಫುಲ್ ಕೆಂಪಾದ ಕಾಫಿ ಕೊಯ್ದ್ರೆ, ಸ್ಟೋರ್ ಮಾಡುವಾಗ ಕ್ಲೀನ್ ಗೋಣಿಚೀಲ ಸ್ಟೋರ್ ಮಾಡಬೇಕು. ಪೆಟ್ರೋಲು ಡೀಸೆಲ್ ಒಟ್ಟಿಗೆಲ್ಲ ಸ್ಟೋರ್ ಮಾಡಿದ್ರೆ ಅದರ ವಾಸನೆ ಇದಕ್ಕೆ ಸೇರ್ಕೊಳ್ತದೆ. ಪೆಪ್ಪರ್ ಒಟ್ಟಿಗೆ ಸ್ಟೋರ್ ಮಾಡಕ್ ಆಗಲ್ಲ. ಸ್ವಲ್ಪ ಬೇಸಿಕ್ ಇದೆಲ್ಲ ನೋಡ್ಕೊಂಡ್ರೆ ನಮಗೆ ಈಸಿಲಿ 82-83 ಮುಟ್ಬೋದು. ಆದ್ರೆ 85-86-87 ಎಲ್ಲ ಮುಟ್ಟಕ್ಕೆ, ಮತ್ತೆ ಸ್ವಲ್ಪ ನಾವು ಮಾಡಿದ ಹಾಗೆ ಟ್ರೇಸ್ ಡ್ರೈ ಮಾಡಬೇಕು, ಈವನ್ ಡ್ರೈಯಿಂಗ್ ಆಗ್ಬೇಕು, ಸ್ವಲ್ಪ ಕೇರ್ ತಗೊಳ್ಬೇಕು ನಾವು ಕಾಫಿ ಕೊಯ್ಯುವಾಗ, ಗಾರ್ಬ್ಲಿಂಗ್ ಮಾಡುವಾಗ, ಕೊನೆಗೆ ಏನು ಟೇಸ್ಟ್ ಮಾಡಕ್ಕೆ ಏನು ಸ್ಪೆಷಲ್ ಸಿಗ್ತದೆ. ನೋಡಿ, ಆಸಕ್ತಿದಾಯಕವಾದ ಸಂಗತಿ, ಕಾಫಿ ಅನಿವಾರ್ಯ ಅಂತ ಅನ್ಸೋದಿಲ್ಲ, ಆದ್ರೆ ಎಷ್ಟೋ ದೇಶಗಳಲ್ಲಿ ತುಂಬಾ ಪ್ರಿಯವಾದ ಪಾನೀಯ. ನೀವು ಲಂಡನ್ ನಲ್ಲಿ ಕಾಫಿ ಕ್ಲಬ್ಗಳು, ಕಾಫಿ ಹೌಸ್ಗಳಂತ ಅನ್ಕೊಂಡು ತುಂಬಾ ಕಡೆ ಓಣಿ ಓಣಿಯಲ್ಲಿ ಇದಾವೆ ಅಂತ ಅನ್ಕೊಂಡು ನಾವು ಹಿಂದಿನಿಂದ ಕೇಳಿದೇವೆ. ಹೇಗಿದೆ ಅಲ್ಲಿ ಕಾಫಿ ಸೇವನೆ? ಇಂಗ್ಲೆಂಡ್ ಟ್ರೆಡಿಷನಲಿ ಅದು ಟೀ ಡ್ರಿಂಕಿಂಗ್ ಕಂಟ್ರಿ, ಅದಕ್ಕೆ ನಾವು ಇಂಡಿಯಾದಲ್ಲಿ ಮುಕ್ಕಾಲ್ ಜನರು ಟೀ ಕುಡಿಯೋದಲ್ವಾ, ಯಾಕೆ ಈ ಬ್ರಿಟಿಷರ್ಸ್ ಇದನ್ನು ಪ್ರಾಪಿಗೇಟ್ ಮಾಡಿದ್ದಾರೆ. ಆದ್ರೆ ಮೆಲ್ಲಗೆ ಈ ಸ್ಪೆಷಾಲಿಟಿ ಕಾಫಿ ಕಲ್ಚರ್ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು. ಸುಮಾರು ಯಂಗ್ಸ್ಟರ್ಸ್ ಎಲ್ಲ ಅಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಬಿಟ್ಟು ಅವ್ರು ಕಾಫಿ ಕುಡಿಯೋಕೆ ಶುರು ಮಾಡಿದ್ದಾರೆ. ಮೊದಲೆಲ್ಲ ಬಾರಿಗೆ ಹೋಗೋರು ಈ ಸ್ಪೆಷಾಲಿಟಿ ಕಾಫಿ ಕೆಫೆಸ್ಗೆ ಹೋಗ್ತಿದ್ದಾರೆ. ಐಟಿ ಬೂಮ್ ಆದ್ಮೇಲೆ ಜನರು ಈ ಕಾಫಿ ಶಾಪ್ಸ್ಗೆ ಹೋಗಿ ಅಲ್ಲಿಂದ ಕೆಲಸ ಮಾಡ್ತಾರೆ. ಒಬ್ಬೊಬ್ರು ಅಲ್ಲಿ ಇಂಟರ್ನೆಟ್ ಸಿಗ್ತದೆ, ಅವರ ಲ್ಯಾಪ್ಟಾಪ್ ಓಪನ್ ಮಾಡಿ ಅಲ್ಲಿ ಕೂತ್ಕೊಂಡು ಇಡೀ ದಿವಸ ಅಲ್ಲಿಂದನೇ ಕೆಲಸ ಮಾಡ್ತಾರೆ. ಅದು ಈಗ ಬೆಂಗಳೂರಲ್ಲಿ ಸಹ ಕಾಣ್ತಾ ಉಂಟು. ಮೈಸೂರು ಸಹ ಈಗ ಸುಮಾರು ಸ್ಪೆಷಾಲಿಟಿ ಕಾಫಿ ಶಾಪ್ಸ್ ಎಲ್ಲ ಓಪನ್ ಆಗಿದೆ, ಅದು ಇಲ್ಲಿ ಸಹ ಬರ್ತಾ ಉಂಟು. ಈಗ ಒಟ್ಟು ಲಂಡನ್ ನಲ್ಲಿ ಕಾಫಿ ಕುಡಿಯೋರು ಸಾಕಷ್ಟು ಜನ ಇದಾರೆ ಅಂತ ಹೇಳ್ತಾ ಇದ್ರಲ್ವಾ? ಜಾಸ್ತಿ ಆಗ್ತಾ ಉಂಟು, ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಉಂಟು. ಇಟ್ಸ್ ಅ ಗ್ರೋಯಿಂಗ್ ಮಾರ್ಕೆಟ್. ತಾವು ಹೇಳ್ತಾ ಇದ್ರಿ, ಪೂರ್ಣ ಹಣ್ಣಾದ ಕಾಫಿಯನ್ನ ಕಟಾವು ಮಾಡಿ ಅದನ್ನ ಸೂಕ್ತವಾಗಿ ಸಂಸ್ಕರಣೆ ಮಾಡಿದ್ರೆ ಗುಣಮಟ್ಟದ ಕಾಫಿ ಸಿಗುತ್ತೆ ಅಂತ. ನಮ್ಮಲ್ಲಿ ಈಗ ಆಗ್ತಾರದೇನಂದ್ರೆ, ಹಣ್ಣು ಕಾಯಿ ಡೋರ್ಗಾಯಿ ಎಲ್ಲದನ್ನ ಕಿತ್ಬಿಟ್ಟು ಅದನ್ನ ಒಣಗಿಸೋದು, ಇಲ್ಲ ಸ್ವಲ್ಪ ಅರ್ಧಂಬರ್ಧ ಹಣ್ಣು ಅದನ್ನ ಒಂದಿನ ಎರಡು ದಿನ ಇಟ್ಟು ಆಮೇಲೆ ಪಲ್ಪ್ ಮಾಡೋದು. ಇದರಿಂದ ಗುಣಮಟ್ಟದ ಮೇಲೆ ಪರಿಣಾಮ ಬೆಳೆ ಬೀಳುತ್ತೆ ಅಲ್ವಾ? ಹೌದು. ಈಗ ನಾವೊಂದು ಟೆಸ್ಟ್ ಮಾಡಿದ್ವು, ಒಂದು ಬ್ಯಾಚ್ ಫುಲ್ ಕೆಂಪು ಕೊಯ್ದಿದ್ದೇವೆ, ಇನ್ನೊಂದು ಬ್ಯಾಚ್ ನಾವು ಅರ್ಧ ಕೆಂಪು ಸೇರಿಸಿದ್ದೇವೆ, ಇನ್ನೊಂದು ಬ್ಯಾಚ್ ಗೆ ನಾವು ಹಸಿರು ಸೇರಿಸಿ ಅದು ಬ್ಲೈಂಡ್ ಕಪ್ಪಿಂಗ್ ಕಾಫಿ ಬೋರ್ಡ್ ಮತ್ತೆ ಇನ್ನೊಬ್ರು ಕಪ್ಪರಿಗೆ ಕಳಿಸಿದ್ದೇವೆ. ವ್ಯತ್ಯಾಸ ಅವರಿಗೆ ಗೊತ್ತಿತ್ತಿಲ್ಲ ನಾವು ಈ ಮೂರು ಸ್ಯಾಂಪಲ್ ಮೂರು ಬೇರೆ ಟೈಪ್ ನಾವು ಕೊಯ್ದಿದ್ದೇವೆ ಅಂತ. ಅದೇ ಸ್ಕೋರ್ ಅಲ್ಲಿ ಕಾಣ್ತಿತ್ತು. ನಾವು ಸುಮ್ನೆ ಅದೊಂದು ಟ್ರಯಲ್ ಮಾಡಿ ನೋಡೋಣ, ನಿಜವಾಗ್ಲಿ ಇದು ಎಷ್ಟು ವ್ಯತ್ಯಾಸ ಮಾಡ್ತದೆ ಅಂತ ನಮಗೆ ಅರ್ಥ ಮಾಡಕ್ಕೆ. ಸಿಕ್ಕಾಪಟ್ಟೆ ವ್ಯತ್ಯಾಸ, ನಮಗೆ ಒಂದು 6-7 ಪಾಯಿಂಟ್ ವ್ಯತ್ಯಾಸ. ಕಾಯಿ ಇದ್ರೆ ನಮಗೆ ಸ್ಪೆಷಾಲಿಟಿ ಕಾಫಿ ಅಂತ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ. ಕಾಯಿ ಹಾಕಿದ ಕೂಡಲೇ ಅದರ ರುಚಿಯೇ ಹಾಳಾಗ್ತದೆ. ಅರ್ಧ ಕೆಂಪು ಕೊಯ್ದಾಗ ನಾವು ಬಾರ್ಡರ್ ಲೈನ್ ಸ್ಪೆಷಾಲಿಟಿಗೆ ಬರ್ತೇವೆ, ಆದ್ರೆ ನಾವು ಎಲ್ಲ ಕಾಯಿ ತೆಗೆದಿದ್ದೇವೆ. ಈಗ ನನಗೆ ನೆನಪಾಗ್ತದೆ, ನಾನು ಅಜ್ಜನೊಟ್ಟಿಗೆ ಆಟಿಕಣಗೆ ಹೋದಾಗ ಕಾಫಿ ಕೊಯ್ಯುವಾಗ ಮೊದಲೆಲ್ಲ ಜನರು ಫಸ್ಟ್ ಬಂದು ಕಾಯಿಲ ತೆಗೆದು ಮತ್ತೆ ಸೈಫನ್ ಟ್ಯಾಂಕಿಗೆ ಹಣ್ಣು ಹಾಕ್ತಿದ್ರು. ಈಗ ಅದು ಯಾರು ಮಾಡ್ತಾರೆ? ಯಾರು ಮಾಡ್ತಾ ಇಲ್ಲ. ಈಗ ಕೊಯ್ದು ಎಲ್ಲ ಒಟ್ಟಿಗೆ ಸೇರಿಸಿ ಹಾಕ್ತಾರೆ. ಹಾಗೆ ಮಾಡಿದ್ರೆ ಸ್ಪೆಷಾಲಿಟಿ ಕಾಫಿ ಆಗೋದು ಕಷ್ಟ. ತಾವು ಹೇಳಿದಂಗೆ ಕಾಫಿಯಲ್ಲಿ ಹಣ್ಣಾದ ತಕ್ಷಣ ಅಥವಾ ಹಣ್ಣಾದ ಬಳಿಕ ನಾವು ಕಟಾವು ಮಾಡೋದ್ರಿಂದ ಅದರ ಗುಣಮಟ್ಟ ಚೆನ್ನಾಗಿರುತ್ತೆ, ಅದು ಸಹಜ. ಒಂದು ನೈಸರ್ಗಿಕ ಕ್ರಿಯೆ ಮುಕ್ತಾಯದ ಬಳಿಕ ಅದನ್ನು ಸೇವನೆ ಮಾಡೋದು ಉತ್ತಮವೇ. ಆದರೆ ಇವತ್ತಿನ ಕಾರ್ಮಿಕರ ಅಭಾವ ಬೇರೆ ಬೇರೆ ಸಮಸ್ಯೆಗಳಿಂದ ಎಷ್ಟೋ ಜನ ಪಲ್ಪ್ ಮಾಡೋದಿಲ್ಲ, ಹಾಗೆ ಒಣಗಿಸಿಬಿಟ್ಟು ಮಾರಾಟ ಮಾಡೋದಿದೆ. ಇದು ಆಂತರಿಕ ಮಾರುಕಟ್ಟೆ ಅಲ್ಲದಲ್ಲೇ ವಿದೇಶಿ ಮಾರುಕಟ್ಟೆಗೂ ಸಮಸ್ಯೆ ಆಗುತ್ತೆ. ಹಾಗಾಗಿ ಎಷ್ಟೋ ಜನ ಕಪ್ ಟೇಸ್ಟ್ ಅಥವಾ ಕ್ವಾಲಿಟಿ ಫ್ಲೇವರ್ ಇದನ್ನ ಗಮನಿಸಿಕೊಂಡು ಖರೀದಿ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ವಿದೇಶಿ ಜನಗಳ ಕಾಫಿ ಕುಡಿಯೋ ಆಸಕ್ತಿಯನ್ನ ಹೆಚ್ಚಿಗೆ ಮಾಡಬೇಕು ಅಥವಾ ನಮ್ಮ ದೇಶದ ಪದಾರ್ಥ ಕಾಫಿ ಅವರಿಗೆ ಹೆಚ್ಚೆಚ್ಚು ತಲುಪಬೇಕಂತಂದ್ರೆ ಅದರ ಗುಣಮಟ್ಟ ಉತ್ತಮ ಆಗಿರ್ಬೇಕು. ಕಾಫಿ ಗುಣಮಟ್ಟ ಚೆನ್ನಾಗಿರ್ಬೇಕಂದ್ರೆ ಹಣ್ಣಾದ ಕಾಫಿ ಹಣ್ಣನ್ನ ಅಂದ್ರೆ ಮಾಗಿದ ಕಾಫಿ ಹಣ್ಣನ್ನ ಕೊಯ್ದು ಸಂಸ್ಕರಣೆ ಮಾಡಿ ತಲುಪಿಸ್ಬೇಕು. ತಾವು ಇಲ್ಲಿ ಪಲ್ಪ್ ಮಾಡ್ತದ್ರಿ, ಹಾಗೆ ಒಣಗಿಸಿ ಹೊರಗಡೆ ದೇಶಕ್ಕೆ ಕಳಿಸೋ ಪದ್ಧತಿ ಇಟ್ಕೊಂಡಿಲ್ವಾ, ಅಥವಾ ಫೈನ್ ಕಾಫಿನೇ ನೀವು ಕಳಿಸೋದ ಹೇಗೆ? ಪಲ್ಪ್ ಮಾಡ್ಲೇಬೇಕಂತ ಅವಶ್ಯಕತೆ ಇಲ್ಲ, ನಾವು ಹೋಲ್ ಕ್ರಾಪ್ ಚರೀಸ ಮಾಡಿ ಅದನ್ನ ಅದೇ ಫುಲ್ ಕೆಂಪು ಹೋಲ್ ಕ್ರಾಪ್ ಫುಲ್ ಕೆಂಪು, ನಿಜವಾಗಿ ಹೋಲ್ ಕ್ರಾಪ್ ಅಂದ್ರೆ ಅದು ಫುಲ್ ಕೆಂಪು ಇರಲೇಬೇಕು. ಅದನ್ನು ಪ್ರೊಸೆಸ್ ಮಾಡಿ ಮತ್ತೆ ಕ್ಯೂರಿಂಗ್ ಹಲ್ ಮಾಡಿ ಕ್ಲೀನ್ ಮಾಡಿ ಗ್ರಾಫ್ ಸೆಪರೇಟರ್ ಮತ್ತೆ ಕಲರ್ ಸಾರ್ಟರ್ ಒಟ್ಟಿಗೆ ಕ್ಲೀನ್ ಬಲ್ಕ್ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ. ನಿಮ್ಮ ಕಾಫಿ ತೋಟದ ಕಾಫಿಯನ್ನು ಅಲ್ದಲನೆ ಇತರೆ 8 ರೈತರ ಕಾಫಿಯನ್ನು ನೀವು ಖರೀದಿ ಮಾಡಿ ಅದನ್ನ ಪಲ್ಪ್ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಒಂದು ಗ್ರೇಡಿನ ಕಾಫಿಯನ್ನು ಫೈನ್ ಕಾಫಿಯನ್ನು ನೀವು ಹೊರಗಡೆ ದೇಶಕ್ಕೆ ಕಳಿಸ್ತಾ ಇದೀರಿ. ವರ್ಷ ವರ್ಷ ನಾವು ಹೊಸ ರೈತರಿಗೆ ಹುಡುಕ್ತಾ ಇದ್ದೇವೆ. ಅದು ಡೆಫಿನೆಟ್. ಯಾರಾದ್ರೂ ಸ್ಪೆಷಾಲಿಟಿ ಮತ್ತೆ ಕ್ವಾಲಿಟಿ ಕಾಫಿ ಇಂಟ್ರೆಸ್ಟ್ ಇದ್ದವರು ಬಂದು ನಮ್ಮ ಹತ್ರ ಮಾತಾಡ್ತಾರೆ, ಮತ್ತೆ ನಾವು ಬೇಕಾದ್ರೆ ಸ್ವಲ್ಪ ಸಹಾಯ ಮಾಡ್ತೇವೆ. ಹೇಗೆ ಪ್ರೊಸೆಸ್ ಮಾಡೋದು, ಹೇಗೆ ಅವರ ಕಾಫಿ ಇಂಪ್ರೂವ್ ಮಾಡಬಹುದು, ಮತ್ತೆ ಅದು ಇಂಪ್ರೂವ್ ಆದ್ರೆ ಆ ವರ್ಷ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡ್ತೇವೆ. ಇಲ್ಲಿ ಭಾರತದಲ್ಲಿ ಅಥವಾ ಸ್ಥಳೀಯವಾಗಿ ಮಾರಾಟ ಮಾಡೋದಕ್ಕಿಂತ ನೀವು ಹೊರಗಡೆ ದೇಶಕ್ಕೆ ಕಳಿಸಿಕೊಡ್ತೀರಲ್ಲ, ಹೇಗಿದೆ ನಿಮ್ಮ ವರಮಾನ ಅಥವಾ ನಿಮ್ಮ ಗಳಿಕೆ ಅಥವಾ ನಿಮ್ಮ ಪ್ರಗತಿಗೆ ಅನುಕೂಲ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆಯಾ? ಈ 4 ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ನಿಮಗೆ ಪ್ರಯೋಜನ ಅದೇ ಆಗಿದೆ, ಹೇಗೆ ನೀವು ಏನು ಹೋಲಿಕೆ ಮಾಡಿ ನೋಡಿದ್ರೆ ಏನನ್ಸುತ್ತೆ? ಈಗ ನಿಜವಾಗ್ಲಿ ನಮ್ಮ ಲೋಕಲ್ ಮಾರ್ಕೆಟ್ಸ್ ಸ್ಪೆಷಾಲಿಟಿ ಕಾಫಿಲಿ ಅದು ಗ್ರೋ ಆಗ್ತಾ ಇದೆ. ಈಗ ನಮ್ಮ ಇಡೀ ಕ್ರಾಪ್ ಬೇಕಾದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದಿತ್ತು. ಈ ವರ್ಷ ಡಿಮಾಂಡ್ ಜಾಸ್ತಿಯೇ ಆಗ್ತಾ ಉಂಟು. ಆದ್ರೆ ನಾವು ಇಂಗ್ಲೆಂಡ್ ಅಲ್ಲಿ ಮತ್ತೆ ನೆದರ್ಲೆಂಡ್ಸ್ ಅಲ್ಲಿ ನಾವು ರಿಲೇಶನ್ಶಿಪ್ಸ್ ಅನ್ನು ಡೆವಲಪ್ ಮಾಡಿದ್ದೇವೆ ಲಾಸ್ಟ್ 3-4 ವರ್ಷದಿಂದ. ಈಗ ಅದನ್ನ ಸುಮ್ನೆ ಬಿಡಕ್ಕೆ ಕಷ್ಟ. ಈಗ ಸುಮಾರು ಚಿಕ್ಕ ಕಾಫಿ ಅಂಗಡಿಗಳು ನಮ್ಮ ಕಾಫಿ ಮೇಲೆ ಡಿಪೆಂಡ್ ಮಾಡ್ತಾರೆ ಅವರ ವರ್ಷ ವರ್ಷ ಸ್ಟಾಕಿಗೆ. ಈಗ ಅದನ್ನ ಸುಮ್ನೆ ಒಂದ್ ವರ್ಷ ನಮಗೆ ಇಲ್ಲಿ ಡಿಮಾಂಡ್ ಜಾಸ್ತಿ ಅಂತ ಅವರ ಕೈ ಬಿಡಕ್ಕಾಗಲ್ಲ. ಹಾಗೆ ಸಹ ಒಂದ್ ವರ್ಷ ನಮಗೆ ಕಷ್ಟ ಆದ್ರೆ ಅವ್ರು ಸಹಾಯ ಮಾಡ್ತಾರೆ. ಇಟ್ಸ್ ಎ ರಿಲೇಶನ್ಶಿಪ್, ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ವರ್ಷ ನಮ್ಮ ಲೋಕಲ್ ಮಾರ್ಕೆಟ್ ರೇಟ್ ಜಾಸ್ತಿ ಆಗಿದೆ. ನಿಜವಾಗ್ಲಿ ಈ ವರ್ಷನ ರೇಟ್ ನಮ್ಮ ಎಕ್ಸ್ಪೋರ್ಟ್ ರೇಟ್ ಗಿಂತ ಜಾಸ್ತಿ ಇದೆ. ಆದ್ರೆ ಅದನ್ನು ಒಂದು ವರ್ಷದ ಲಾಭಕ್ಕೆ ನೋಡಿ ನಾವು ನಮ್ಮ ರಿಲೇಶನ್ಶಿಪ್ ಅನ್ನು ಹಾಳು ಮಾಡಕ್ ಆಗಲ್ಲ. ಇಟ್ಸ್ ಎ ಲಾಂಗ್ ಟರ್ಮ್ ರಿಲೇಶನ್ಶಿಪ್, ಅದು ನೋಡ್ಕೊಂಡು ಹೋದ್ರೆ ಸಕ್ಸಸ್ ಆಗ್ತದೆ. ಆದ್ರೆ ಶಾರ್ಟ್ ಟರ್ಮ್ ಪ್ರಾಫಿಟ್ ನೋಡ್ಕೊಂಡು ಹೋದ್ರೆ ಅದು ಸ್ವಲ್ಪ ಕಷ್ಟ. ಆದ್ರೆ ಯಾರಾದ್ರೂ ಈಗ ಅವರಿಗೆ ಸ್ಪೆಷಾಲಿಟಿ ಕಾಫಿ ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ನಾನು ಹೇಳ್ತಿದ್ದೆ ಫಸ್ಟ್ ಲೋಕಲ್ ಮಾರ್ಕೆಟ್ ಸಹ ನೋಡಿ, ಯಾಕಂದ್ರೆ ಈ ಡಿಮಾಂಡ್ ನಮ್ಮ ದೇಶ ಒಳಗೇನೆ ಡಿಮಾಂಡ್ ಜಾಸ್ತಿ ಆಗ್ತಾ ಉಂಟು. ಮತ್ತೆ ನಿಮ್ಮ ಇಡೀ ಕ್ರಾಪ್ ಅನ್ನು ಸ್ಪೆಷಾಲಿಟಿ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ರೆ ಯಾವ್ದಾದ್ರೂ ಬಿಸ್ನೆಸ್ ಸ್ಟ್ರಾಟಜಿ ತರ ನೋಡ್ಬೇಕು. ಒಂದು ಪೋರ್ಷನ್ ಕಮೋಡಿಟಿ ಹೋಗ್ತದೆ, ಒಂದು ಪೋರ್ಷನ್ ಬೇಕಾದ್ರೆ ಕಾಯಿ ಇರ್ತದೆ, ಒಂದು ಪೋರ್ಷನ್ ನಿಮ್ಮ ಕಾಫಿ ಸ್ಪೆಷಾಲಿಟಿ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಒಂದು 10% ನಿಮ್ಮ ಪ್ರೊಡಕ್ಷನ್ ಒಟ್ಟಿಗೆ ಸ್ಪೆಷಾಲಿಟಿ ಮಾಡಕ್ಕೆ ಪ್ರಯತ್ನ ಮಾಡಿ, ಮತ್ತೆ ಅದ್ರಲ್ಲಿ ಲಾಭ ಆದ್ರೆ ಬರೋ ವರ್ಷ 20% ಮಾಡಿ ಮೆಲ್ಲಗೆ ಸ್ಕೇಲ್ ಅಪ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಈಗ ನೀವು ಈ ತರ ಹೋಗ್ತಾ ಇದ್ರಲ್ಲ, ನಿಮಗೆ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ರಿಟರ್ನ್ ಸಿಗ್ತಾ ಇದಲ್ವಾ? ಹೌದು, ಅದು ಈಗ ಸ್ವಲ್ಪ ಕಾಂಪ್ಲಿಕೇಟೆಡ್. ಯಾಕೆ ಈ ವರ್ಷ ನಾವು ನೋಡಿದ್ರೆ ನಮ್ಮ ರಿಟರ್ನ್ ಮಾಮೂಲಿ ಕಮೋಡಿಟಿ ಮಾರ್ಕೆಟ್ ಗೆ ಮಾರಾಟ ಮಾಡಕ್ಕಿಂತ ಕಡಿಮೆನೆ. ಆದ್ರೆ ಕಮೋಡಿಟಿ ರೇಟ್ ಬಿದ್ರು ನಮಗೆ ಅಷ್ಟೊಂದು ದೊಡ್ಡ ಇದಾಗಲ್ಲ. ಅಂದ್ರೆ ನಮಗೊಂದು ಈವನ್ ಆಗಿ ಇನ್ಕಮ್ ಬರ್ತದೆ. ಸಡನ್ ಆಗಿ ನಮ್ಮ ಸ್ಪೆಷಾಲಿಟಿ ಮಾಡಿದ್ರೆ ಕಾಫಿ ತೋಟ ಸಿಕ್ಕಬಡೆ ಪ್ರಾಫಿಟಬಲ್ ಆಗ್ತದಂತ ಹಾಗಾಗಲ್ಲ. ನಾವು ಸ್ಟೆಬಿಲಿಟಿಗೆ ಹುಡ್ತಾ ಇದ್ದೇವೆ. ನೀವು ನಿಮ್ಮ ಮನೆಯ ಹತ್ತಿರದಲ್ಲೇ ಪಾಲಿ ಡ್ರೈಯರ್ ಅಥವಾ ಪಾಲಿ ಟನಲ್ ಗಳನ್ನ ಮಾಡ್ಕೊಂಡಿದ್ರಿ, ಅಂದ್ರೆ ಕಾಫಿಯನ್ನು ಒಣಗಿಸ್ಲಿಕ್ಕೆ. ಸಾಮಾನ್ಯವಾಗಿ ನಾವೆಲ್ಲ ನೋಡೋದಾದ್ರೆ ಸಿಮೆಂಟ್ ಕಣಗಳಲ್ಲಿ ಒಣಗಿಸ್ತಾರೆ ಅಥವಾ ಮಣ್ಣಿನ ಕಣಗಳಲ್ಲಿ ಒಣಗಿಸ್ತಾರೆ, ತಾಟ್ ಪಾಲ್ಗಳ ಮೇಲೆ ಹಾಕಿ ಒಣಗಿಸ್ತಾರೆ. ನೀವು ಈ ತರ ವ್ಯವಸ್ಥೆ ಮಾಡ್ಕೊಂಡಿದ್ರಲ್ಲ, ಏನು ಅನುಕೂಲ? ಇದು ಸ್ವಲ್ಪ ಈವನ್ ಡ್ರೈಯಿಂಗ್. ಈಗ ಈಗ ನಾವು ನಮ್ಮ ರೇಸ್ ಟ್ರೇ ಮೇಲೆ ಒಣಗಿಸಿದ್ರೆ ಈಗ ಗಾಳಿ ಮೇಲೆ ಪ್ಲಸ್ ಕೆಳಗೆ ಬರ್ತಾ ಇರ್ತದೆ. ನಾವು ಟಾರ್ಪಲ್ ಹಾಕಿ ಕಾಫಿ ಒಣಗಿಸಿದ್ರೆ ಕಾಫಿ ಬೀನ್ ಆ ಟಾರ್ಪಲ್ ಎಲ್ಲಿ ಮುಟ್ತದೆ ಅಲ್ಲಿ ಟೆಂಪರೇಚರ್ ಹೈಯೆಸ್ಟ್, ಅದಕ್ಕೆ ಸ್ವಲ್ಪ ಡಿಫೆಕ್ಟ್ಸ್ ಬರ್ತದೆ. ಸ್ಪಾಟಿಂಗ್, ಅನ್ ಈವನ್ ಡ್ರೈಯಿಂಗ್, ಅರ್ಧ ಬೀನು ಒಣಗಿರ್ತದೆ ಇನ್ನೊಂದು ಅರ್ಧ ಬೀನು ಹಾಗೆ ಸ್ವಲ್ಪ ಮಾಯಿಶ್ಚರ್ ಜಾಸ್ತಿ ಇರ್ತದೆ. ಅದನ್ನೆಲ್ಲ ನಾವು ಸ್ವಲ್ಪ ಕಡಿಮೆ ಮಾಡಿಸಕ್ಕೆ ಹೀಗೆ ಮಾಡಿದ್ದೇವೆ. ಈಗ ಕಳೆದ ವರ್ಷ ನಾವು ಈ ಟ್ರೇಸ್ ಹಾಕಿದ್ದೇವೆ, ಈ ವರ್ಷ ನಾವು ಪಾಲಿ ಟನಲ್ಸ್ ಒಳಗೆ ಹಾಕಿದ್ದೇವೆ. ಈ ಪಾಲಿ ಟನಲ್ಸ್ ಇನ್ನು ಅದು ಒಂದ್ ಸ್ಟೆಪ್ ಮೇಲೆ ಹೋಗ್ತದೆ. ಯಾಕಂದ್ರೆ ಈಗ ಫಸ್ಟ್ ಮಳೆ ಬಂದ್ರೆ ಕಾಫಿ ಒದ್ದೆ ಆಗಲ್ಲ, ಫಸ್ಟ್ ಅಡ್ವಾಂಟೇಜ್. ಎರಡನೇ ಅಡ್ವಾಂಟೇಜ್, ಈಗ ಸ್ವಲ್ಪ ಕಾಫಿ ಒಣಗುವಾಗ ಮೋಡ ಬರ್ತದಂತ ಹೇಳಿ ಇಮಿಡಿಯೇಟ್ಲಿ ಟೆಂಪರೇಚರ್ ಟನಲ್ ಒಳಗೆ ಡ್ರಾಪ್ ಆಗಲ್ಲ, ಆ ಹೈ ಟೆಂಪರೇಚರ್ ಮೇಂಟೈನ್ ಹಾಕೊಂಡು ಹೋಗ್ತದೆ. ಅಂದ್ರೆ ಟನಲ್ ಒಳಗೆ ನಮಗೆ ಒಂದು 60-65 ಡಿಗ್ರಿ ಮುಟ್ಟಿದೆ. ಸ್ವಲ್ಪ ಕ್ಲೌಡ್ ಕವರ್ ಆದ ಕೂಡಲೇ ಆ ಟೆಂಪರೇಚರ್ ಡ್ರಾಪ್ ಆಗೋಕೆ ಅಟ್ಲೀಸ್ಟ್ 2 ಗಂಟೆ ಬೇಕು. ಅದು ಹೀಟ್ ಒಳಗೆ ಇಟ್ಕೊಳ್ತದೆ, ಡ್ರೈಯಿಂಗ್ ಇನ್ನೂ ಈ ಆಗ್ತದೆ, ಹಾಗೆ ಡ್ರೈಯಿಂಗ್ ಸಡನ್ ಆಗಿ ನಿಲ್ಸಲ್ಲ. ನೀವು ಒಣಗಿಸುವ ಪಾಲಿ ಟನಲ್ ಗಳಲ್ಲಿ ನೋಡ್ತಾ ಇದ್ವಿ, ಒಂದು ಸಹಜವಾಗಿ ಪಲ್ಪ್ ಮಾಡಿದ್ದನ್ನ ಒಣಗಿಸೋದಿದೆ, ಆದ್ರೆ ನೀವು ಬರೀ ಸಿಪ್ಪೆಯನ್ನು ಮಾತ್ರ ತೆಗೆದು ಪಲ್ಪ್ ಸಮೇತ ಒಣಗಿಸುವ ಕ್ರಮವನ್ನು ಕೈಗೊಂಡಿದ್ರಿ. ಆಮೇಲೆ ತಾವು ಹೇಳ್ತಾ ಇದ್ರಿ ಅಲ್ಲಿ ಇಂಗ್ಲೆಂಡು ಅಥವಾ ನ್ಯೂಜಿಲ್ಯಾಂಡು ಬೇರೆ ಬೇರೆ ದೇಶಗಳಲ್ಲಿ ನೆದರ್ಲ್ಯಾಂಡು ಸ್ವಿಟ್ಜರ್ಲ್ಯಾಂಡು ಇಲ್ಲೆಲ್ಲ ಹೇಗಿದೆ ಅವರ ಬೇಡಿಕೆ ಅದನ್ನ ನೋಡಿಕೊಂಡು ನಾವು ಇಲ್ಲಿ ಪ್ರೊಸೆಸಿಂಗ್ ಅಥವಾ ಪಲ್ಪಿಂಗ್ ಮಾಡ್ತೀವಿ ಅಂತ ಅನ್ಕೊಂಡು ಪ್ರಸ್ತಾಪ ಮಾಡ್ತಾ ಇದ್ರೆ ಹೇಗೆ ಹೇಳಿ ನೀವು ಮಾಡ್ತಾರದು? ಮೂರು ಮೇನ್ ಪ್ರೋಸೆಸ್ ಗಳಿದ್ದಾವೆ ನಮಗೆ ಇಲ್ಲಿ ಮುಕ್ಕಾಲು ಜನಕ್ಕೆ ಗೊತ್ತಿದ್ದು, ಚೆರಿ ಪ್ಲಸ್ ಪಾರ್ಚ್ಮೆಂಟು. ಈಗ ಒಂದು ಹೊಸ ಪ್ರೋಸೆಸ್ ಬಂದಿದೆ, ಅದು ಹನಿ ಸನ್ ಡ್ರೈಡ್ ಅಂತ ಅಥವಾ ಪಲ್ಪ್ ಸನ್ ಡ್ರೈಡ್ ಕರೀತಾರೆ. ಈಗ ನಾವು ಸಿಪ್ಪೆ ತೆಗೆದ್ರೆ ಅದರ ಮ್ಯೂಸ್ಲಾಜ್ ಬೀನ್ ಮೇಲಿದ್ರೆ ಮೆಜಾರಿಟಿ ಶುಗರ್ಸ್ ಅಲ್ಲಿ ಬಾಕಿ ಆಗ್ತದೆ. ಆ ಶುಗರ್ ಫರ್ಮೆಂಟ್ ಆದಾಗ ಕಾಫಿಗೆ ಏನೋ ಸ್ವಲ್ಪ ಬೇರೆ ರುಚಿ ಬರ್ತದೆ. ಅದು ಪಾರ್ಚ್ಮೆಂಟ್ ತರ ರುಚಿ ಅಲ್ಲ, ಚೆರಿಯು ತರ ರುಚಿ ಅಲ್ಲ, ಅದರ ಮಧ್ಯ. ಒಬ್ಬೊಬ್ರು ಕೇಳ್ತಾರೆ ಅವರಿಗೆ ಸ್ವಲ್ಪ ಫ್ರೂಟಿ ಕಾಫಿ ಬೇಕು, ಆದ್ರೆ ಸಿಕ್ಕಪಟ್ಟೆ ಫ್ರೂಟಿ ಬೇಡ. ನಾವು ಹೋಲ್ ಕ್ರಾಪ್ ಚೆರಿ ಮಾಡಿದ್ರೆ ಕಾಫಿ ಸಿಕ್ಕಪಟ್ಟೆ ಫ್ರೂಟಿ ಆಗ್ತದೆ, ನಾವು ಪಾರ್ಚ್ಮೆಂಟ್ ಮಾಡಿದ್ರೆ ಆ ಫ್ರೂಟಿ ಟೇಸ್ಟ್ ಇರಲ್ಲ. ಅದಕ್ಕೆ ನಾವು ಹನಿ ಮಾಡಿದಾಗ ಎಲ್ಲಿಯೋ ಮಧ್ಯ ಬರ್ತದೆ. ಅದಕ್ಕೆ ನಾವು ಈ ಸ್ಟೈಲ್ ಅಲ್ಲಿ ಮಾಡಕ್ಕೆ ಶುರು ಮಾಡಿದ್ದೇವೆ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್. ಇದನ್ನೆಲ್ಲ ಹೇಗೆ ಡಿಸೈನ್ ಮಾಡಿದ್ದು, ಮತ್ತೆ ಎಷ್ಟು ಖರ್ಚ ಆಗಿರ್ಬೇಕು, ಮತ್ತೆ ಒಂದು ಸಾರಿಗೆ ಒಣಗಿಸ್ಲಿಕ್ಕೆ ಎಷ್ಟು ಹಾಕೊಳ್ಬಹುದು, ಎಷ್ಟು ದಿನ ಒಣಗಿಸ್ಲಿಕ್ಕೆ ಅವಕಾಶ ಆಗ್ತದೆ? ನನ್ನ ಪ್ರಕಾರ ಬಿಸಿಲಿದ್ರೆ ನಮ್ಮ ಟಾರ್ಪಲನ್ ಹಾಕಿ ಕಾಫಿ ಅದರ ಮೇಲೆ ಹಾಕಿದ್ರೆ ಅದು ಫಾಸ್ಟೆಸ್ಟ್, ಆದ್ರೆ ಮೋಸ್ಟ್ ಈವನ್ ಅಲ್ಲ. ಕಳೆದ ವರ್ಷ ನಾವು ಟ್ರೇಸ್ ಹಾಕಿದಾಗ ನಮ್ಮ ಡ್ರೈಯಿಂಗ್ ಮೆಲ್ಲಗಾಯ್ತು, ಯಾಕೆ ಅಷ್ಟೊಂದು ಟೆಂಪರೇಚರ್ ಟಾರ್ಪಲ್ ಇಂದ ಬರ್ತಾ ಇಲ್ಲ. ಈಗ ಬ್ಲಾಕ್ ಟಾರ್ಪಲ್ ಹಾಕಿದ ಕೂಡಲೇ ಅದು ಎಲ್ಲ ಹೀಟ್ ಅಬ್ಸಾರ್ಬ್ ಮಾಡಿ ಡ್ರೈಯಿಂಗ್ ಬೇಗ ಆಗ್ತದೆ. ಟ್ರೇಲ್ ಹಾಕಿದ ಕೂಡಲೇ ಅದಿಲ್ಲ, ಇಟ್ಸ್ ಅ ಮಚ್ ಸ್ಲೋವರ್ ಡ್ರೈಯಿಂಗ್ ಪ್ರೋಸೆಸ್. ಪಾಲಿಟರ್ನಲ್ ಹಾಕಿದ ಮೇಲೆ ನಮಗೆ ಆ ಡ್ರೈಯಿಂಗ್ ಸ್ವಲ್ಪ ಬೇಗ ಆಯ್ತು, ಮತ್ತೆ ಈವನ್ ಆಯ್ತು. ಈಗ ಕಳೆದ ವರ್ಷ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಬ್ಯಾಚ್ ಹೋಲ್ ಕ್ರಾಪ್ ಚೆರಿ ಆವರೇಜ್ ಆಗಿ 14-15 ದಿವಸ ತಗೊಳ್ತಾ ಇತ್ತು ಬಿಸಿಲಿದ್ರೆ. ಈಗ ಬಿಸಿಲು ಇಲ್ಲದಿದ್ರೆ ನಮ್ ಒಂದು ಲಾಟ್ ಕಳೆದ ವರ್ಷ ನೆನಪಾಗ್ತದೆ 32-33 ದಿವಸ ಎಲ್ಲ ಒಣಗಕ್ಕಿತ್ತು, ಯಾಕೆ ನಮಗೆ ನವೆಂಬರ್ ಡಿಸೆಂಬರ್ ಮಳೆ ಬಂದಾಗ. ಈ ವರ್ಷ ನಮಗೆ ಕನ್ಸಿಸ್ಟೆಂಟ್ಲಿ ನಮ್ಮ ಹೋಲ್ ಕ್ರಾಪ್ ಚೆರಿ 10-12 ದಿವಸದಲ್ಲಿ ಒಣಗ್ತಾ ಇತ್ತು, ಸ್ವಲ್ಪ ಮೋಡ ಇದ್ರೆ 18 ದಿವಸ. ನಮಗೆ ಕನ್ಸಿಸ್ಟೆನ್ಸಿ ಬಂದಿದೆ. ಡೆಫಿನೆಟ್ ಆಗಿ ನಾವು ಬಿಸಿಲಿದ್ರೆ ನಾವು ಪಾಲಿಟರ್ ಹಾಕಿದ್ರೆ ನಮಗೆ 12 ದಿವಸ ಒಳಗೆ ನಾವು ತೆಗಿಬೇಕಾಗ್ತದೆ. ಚೆನ್ನಾಗಿದೆ. ಯುವಕರು, ನೀವು ಇಂಗ್ಲೆಂಡ್ ಬಿಟ್ಟು ಇಲ್ಲಿಗೆ ಬಂದ್ರಿ, ಕೊರೋನಾ ನಿಮ್ಮನ್ನ ತಾಯ್ನಾಡಿಗೆ ಕಳಿಸುವಂತಾಯ್ತು ಅಲ್ವಾ? ಹೌದು, ಅದು ಪಾರ್ಟ್ಲಿ ಟ್ರೂ. ಯಾಕಂದ್ರೆ ನಾವು ತೀರ್ಮಾನ ಮಾಡಿ ಆಗಿತ್ತು, ನಾವು ಅರ್ಧ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತೇವೆ, ಅರ್ಧ ಟೈಮ್ ಇಂಗ್ಲೆಂಡ್ ಸ್ಪೆಂಡ್ ಮಾಡ್ತೇವೆ ಅಂತ. ಯಾಕೆ ನನ್ನ ಐಟಿ ಕಂಪನಿ ಇನ್ನೂ ಅಲ್ಲೇ ಇದೆ, ಆದ್ರೆ ಇಲ್ಲಿ ಬಂದ ಮೇಲೆ ಕೋಮಲಿಗೆ ಇಲ್ಲಿ ಇಷ್ಟ ಅಂತ ಆಗಿ ಇಲ್ಲಿ ವಾಸ ಮಾಡಕ್ ಶುರು ಮಾಡಿದ್ದೇವೆ. ಆ ಕಂಪನಿ ಇಲ್ಲಿಂದ ಓಡಿಸಕ್ಕೆ ಸುಲಭ, ತೋಟ ಅಲ್ಲಿಂದ ಓಡಿಸಕ್ಕೆ ಇಂಪಾಸಿಬಲ್. ಅದು ನಿಜ. ಕೊರೋನಾ ಏನೆಲ್ಲ ಪಾಠ ಕಲಿಸಿದೆ ನೋಡಿ, ಮನೆಯಲ್ಲೇ ಕೂತು ಏನೆಲ್ಲ ವ್ಯವಹಾರಗಳನ್ನ ಮಾಡಬಹುದು, ಕಂಪ್ಯೂಟರ್ಗಳನ್ನ ಇಂಟರ್ನೆಟ್ ಅನ್ನ ಉಪಯೋಗಿಸಿಕೊಂಡು. ಆದ್ರೆ ತಾವ್ ಹೇಳಿದಂಗೆ ಕೃಷಿ ಕೆಲಸಗಳನ್ನ ಎಲ್ಲೋ ಕೂತ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲೇ ಇರಬೇಕು. ತೋಟದಲ್ಲಿದ್ರೇನೆ ಅದಕ್ಕೆ ಒಂದು ಬೆಲೆ ಮೌಲ್ಯ. ಇಬ್ರು ಇಷ್ಟಪಟ್ಟು ತೋಟದ ನಿರ್ವಹಣೆ ಮತ್ತು ಕಾಫಿ ಉದ್ದಿಮೆಯನ್ನ ನೀವು ಬೆಳೆಸೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀರಿ, ಸಂತೋಷಕರ ಸಂಗತಿ. ಎಷ್ಟೋ ಕಡೆಗೆ ಮಾತಾಡೋದಿದೆ, ತೋಟಗಳು ಹಾಳ್ಬಿದ್ದು ಕೃಷಿ ನೋಡೋರಿಲ್ಲ ಹಾಗೆ ಈಗಂತ. ನೀವು ಇನ್ನು ವಯಸ್ಸಾಗೋದ್ಕಿನ ಮುಂಚಿತವಾಗಿ ಅಥವಾ ಏನೆಲ್ಲ ಅನುಭವ ಆಗೋದ್ಕಿನ ಮುಂಚಿತವಾಗಿ ತೋಟಕ್ಕೆ ಬಂದು ತೋಟದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದೀರಿ, ಉತ್ತಮವಾದ ಸಂಗತಿನೇ. ನಮ್ಮ ಯುವಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದು ನಿಮಗೆಲ್ಲ ನಾನು ಏನ್ ಮೆಸೇಜ್ ಕೊಡ್ಲಿ, ಈಗ ನಾನು ನಿಮ್ಮಿಂದ ಕಲಿಬೇಕು. ಆದ್ರೆ ನನ್ನ ಪ್ರಕಾರ ಇಲ್ಲಿ ನಾವು ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋದ್ರೆ ಇದು ನಿಜವಾಗ್ಲಿ ನಮಗೆ ವರ್ಕ್ಔಟ್ ಆಗ್ತದೆ. ಈಗ ಫಸ್ಟ್ ಆಗಿ ನಾವು ಯುಕೆನ್ ಬಂದಾಗ ಎಲ್ಲರೂ ಹೇಳಿದ್ರು, ಯಾಕೆ ಯುಕೆ ಬಿಟ್ಟು ಇಲ್ಲಿ ಬಂದಿದ್ದೀರಿ ಅಂತ. ಇಲ್ಲಿ ಅಗ್ರಿಕಲ್ಚರ್ ಮಾಡೋದು ಸಿಕ್ಕಾಪಟ್ಟೆ ಲಾಸ್ ಆಗ್ತದೆ, ಏನ್ ಪ್ರಯೋಜನ ಇಲ್ಲ. ಆದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಹಾಗಿಲ್ಲ, ನಮ್ಮ ರೆವಿನ್ಯೂ ನಾವು ಜಾಸ್ತಿ ಮಾಡಿದ್ವಿ ಇಲ್ಲಿ ಕೂತ್ ಮಾತ್ರ. ಆದ್ರೆ ನನಗೆ ಅಗ್ರಿಕಲ್ಚರ್ ಬಗ್ಗೆ ಸಹ ಅಷ್ಟೇನು ಗೊತ್ತಿತ್ತಿಲ್ಲ. ಆದ್ರೆ ಇಲ್ಲಿ ಇದ್ದು ನಾವು ದಿನ ತೋಟ ಚೆಕ್ ಮಾಡಿದ ಮೇಲೆ ನಮಗೆ ಸ್ವಲ್ಪ ಪ್ರಾಫಿಟ್ ಬಂದಿದೆ. ಅದನ್ನ ಯಾಕೆ ಇದು ವರ್ಕ್ಔಟ್ ಆಗಲ್ಲ ನನಗೆ ಅರ್ಥ ಆಗಲ್ಲ. ಇದು ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಪ್ಲೇಸ್ ಟು ಬಿ, ಇದು ಫ್ಯಾಂಟಾಸ್ಟಿಕ್ ಜಾಬ್ ಟು ಹ್ಯಾವ್ ನನ್ನ ಪ್ರಕಾರ. ಅದು ಹಾಗೆ 10 ವರ್ಷ 100 ವರ್ಷಗಳ ಕಾಲ ಕೃಷಿಯಲ್ಲಿದ್ದವರು ಕೃಷಿ ಬೇಡ ಅಂತ ಹೊರಟಿದ್ದಾರೆ, ಮಕ್ಕಳನ್ನ ಇಲ್ಲಿಗೆ ಕರೆಸಿಕೊಳ್ತಾ ಇಲ್ಲ. ಆದರೆ ಕೇವಲ ಕೆಲವೇ ವರ್ಷಗಳಲ್ಲಿ ಕೃಷಿನ ಅರ್ಥ ಮಾಡಿಕೊಂಡು ಕೃಷಿ ಬೇಕು ಅಂತ ಅಪ್ಕೊಂಡಿರೋರು, ಇಷ್ಟಪಟ್ಟು ಅದರಲ್ಲಿ ತೊಡಸ್ಕೊಂಡಿರೋರು ಇದಾರೆ. ಎಷ್ಟು ವಯಸ್ಸು ಅಕ್ಷಯ್ ನಿಮಗೆ? 37. ಮನೆಯಲ್ಲಿ ಯಾರ್ಯಾರಿದ್ದೀರಿ? ನಾನು ಮತ್ತೆ ನನ್ನ ಹೆಂಡತಿ ಮಾತ್ರ. ಒಟ್ಟಾರೆ ಕೃಷಿ ಇಷ್ಟ ಆಗಿದೆ, ಈ ಪರಿಸರ ಇಷ್ಟವಾಗಿದೆ, ಕಾಫಿ ಉದ್ದಿಮೆಯಲ್ಲಿ ಅರ್ಥಪೂರ್ಣವಾಗಿ ತೊಡಸ್ಕೊಂಡು ಹೋಗ್ತಾರದನ್ನ ನಾವು ನಿಮ್ಮ ಮನೆಗೆ ಬಂದು ಇಲ್ಲೆಲ್ಲ ನೀವು ಮಾಡಿರುವ ಕೆಲಸವನ್ನ ಗಮನಿಸಿ ಸಂತೋಷ ಪಟ್ಟಿದ್ವಿ. ನೀವಿಬ್ಬರು ವಿಚಾರಗಳನ್ನ ಹಂಚಿಕೊಂಡಿದ್ರಿ. ಬೇರೆ ಬೇರೆ ಅರೇಬಿಕ ಕಾಫಿ ಇದೆಯಲ್ಲ, ಕಾಫಿಯಲ್ಲಿ ಅರೇಬಿಕ ಸುವಾಸನೆಗೆ ಹೆಸರುವಾಸಿ ಆಗಿದೆ. ಆದ್ರೆ ಕಾಫಿಯ ಅರೇಬಿಕ ತಳಿ ಇದೆಯಲ್ಲ, ಅರೇಬಿಕದಲ್ಲೇ ಬೇರೆ ಬೇರೆ ತಳಿಗಳಿದಾವೆ, ಸೆಲೆಕ್ಷನ್ಗಳಿದಾವೆ. ಚಂದ್ರಗಿರಿ 795, No. 6, ಕಾಟಿಮೋರು ಅಥವಾ ಕಟುವಾಯಿ, ಹೀಗೆ ಇದರಲ್ಲಿ ಯಾವುದು ಕಪ್ ಟೇಸ್ಟ್ ಅಥವಾ ಕ್ವಾಲಿಟಿ ವೈಸ್ ಒಳ್ಳೇದಂತ ಹೇಳ್ತೀರಿ? ನಮ್ಮ ಎಕ್ಸ್ಪೀರಿಯನ್ಸ್ ಇಂದ 795, ನಮ್ಮ ಹಳೆ 795 ಬೆಸ್ಟ್. ಆದ್ರೆ ಈಗ ಮುಕ್ಕಾಲು ಜನ ನಾವು ಸಹ ಚಂದ್ರಗಿರಿ ಹಾಕಕ್ ಶುರು ಮಾಡಿದ್ದೇವೆ, ಅದು ಪರವಾಗಿಲ್ಲ. ಆದ್ರೆ ಯಾರಾದ್ರೂ ಹೊಸ ಗಿಡ ಬರೀ ಸ್ಪೆಷಾಲಿಟಿ ಹಾಕಕ್ ರೆಡಿ ಇದ್ರೆ ಅದು 795 ಕಣ್ಮುಚ್ಚಿ ಹಾಕಿದ್ರೆ ಅದು ವರ್ಕ್ಔಟ್ ಆಗ್ತದೆ. ನೋಡಿ, ಬಹಳ ವರ್ಷಗಳ ಕಾಲ 795 ಅರೇಬಿಕಾ ತಳಿಯನ್ನ ಬೆಳ್ಕೊಂತ ಬಂದಿದ್ದಾರೆ, ಈಗಲೂ ಎಷ್ಟೋ ಜನ ಅದನ್ನೇ ಬೆಳೀತಾ ಇರೋದು. ಬೇರೆ ಬೇರೆ ವಿಷಯಗಳಲ್ಲಿ 795 ಕಾಫಿದು ಅಗ್ರಸ್ಥಾನ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಅಕ್ಷಯ್, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತುಂಬಾ ಥ್ಯಾಂಕ್ಸ್ ಮನೆಗೆ ಬಂದದಕ್ಕೆ. ಶ್ರೋತೃಗಳೇ, ಇದುವರೆಗೆ ಶುಂಠಿಕೊಪ್ಪ ಸಮೀಪದ ನಾಕೂರು ಶಿರಂಗಾಲ ಹತ್ತಿರ ಇರುವ ಅಕ್ಷಯ್ ದಶರಥ್ ಮತ್ತು ಕೋಮಲ್ ಸಾಬ್ಳೆ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ವಿ. ಕಾಫಿ ತೋಟದ ನಿರ್ವಹಣೆ, ಕಾಫಿ ರಫ್ತಿನಲ್ಲಿ ಅವರು ಹೇಗೆ ಭಾಗಿಯಾಗಿದ್ದಾರೆ ಅನ್ನೋದನ್ನ ಹಂಚಿಕೊಂಡ್ರು. ಬರೀ ಕಾಫಿ ಅಲ್ಲದಲ್ಲೇ ಕೃಷಿಯಲ್ಲಿ ಅವಕಾಶಗಳು ತುಂಬಾ ಇದಾವೆ. ಆ ನಿಟ್ಟಿನಲ್ಲಿ ನಾವು ತೊಡಸ್ಕೊಂಡ್ರೆ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಗುಣಮಟ್ಟದ ಕಾಫಿ ಉತ್ಪಾದನೆ ಮತ್ತು ಗ್ರಾಹಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬಹುದು. ಅಕ್ಷಯ್ ಅವರ ಜೊತೆಗೆ ತಾವು ಮಾತಾಡಬಹುದು. ಅವರ ಸಂಖ್ಯೆ 702-224-4415. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಕೇಳಿದರೆ ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ, ಇದರಲ್ಲಿ ಮಡಿಕೇರಿ ತಾಲೂಕು ಬೆಟ್ಟಗೆರೆಯ ಕಡ್ಲೇರ ತುಳಸಿ ಮೋಹನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಅರಣ್ಯ ಇಲಾಖೆ ಹಂಗೆ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿನ ಕೂಡು ಕೂಟಲಿ ನಾಳೆಯಿಂದ 3 ದಿನ ಕರ್ನಾಟಕ ಹಕ್ಕಿ ಹಬ್ಬ 8ನೇ ಆವೃತ್ತಿ ಕಾರ್ಯಕ್ರಮ ಏರ್ಪಾಡಾಟು. ನಾಳೆ ಸಾಯಂಕಾಲ 4:30 ಮಡಿಕೇರಿ ಪೇಟೆನ ಕ್ರಿಸ್ಟಲ್ ಕೋರ್ಟ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಅರಣ್ಯ, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆನ ಮಂತ್ರಿ ಉಮೇಶ್ ಕತ್ತಿ, ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದ, ಜನಪ್ರತಿನಿಧಿ ಸೇರಿದಂತೆ ಮುಖ್ಯ ಪಟ್ಟವು ಕೂಡಿಯಾಡಿವೆ. ಭಾಗಮಂಡಲ ಶ್ರೀ ಭಗಂಡೇಶ್ವರ ಮತ್ತು ತಲಕಾವೇರಿ ದೇವಸ್ಥಾನದಲ್ಲಿ ಇದೇ ತಿಂಗಳ ತಾರೀಕು 9, 10 ಮತ್ತು 11 ಮೂರು ದಿನ ವಾರ್ಷಿಕ ಪೂಜಾ ಕಾರ್ಯಕ್ರಮಗಳು ನಡೆದಂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ತಿಳಿಸಿಡೋ. ಜಿಲ್ಲೆನ ಸೋಮಾರ್ಪೇಟ್ ತಾಲೂಕಿನ ಕ್ಯಾತೆ ಗ್ರಾಮದಲ್ಲಿ ಹಂಗೆ ವಿರಾಜಪೇಟ್ ತಾಲೂಕಿನ ಆರ್ಜಿ ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತರ, ಕಲ್ಯಾಣ ಇಲಾಖೆ ನಡಿಯಲ್ಲಿ ಕೆಲಸ ಮಾಡುತ್ತಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲಿಗೆ 6ನೇ ಕ್ಲಾಸಿಗೆ ಸೇರಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 22 ಆಕೆಯ ದಿನ. ಪ್ರವೇಶ ಪರೀಕ್ಷೆ ತಾರೀಕು 24 ನಡೆದಿತ್ತ ಇಲಾಖೆಯ ಜಿಲ್ಲಾ ಅಧಿಕಾರಿಗ ತಿಳಿಸಿಡು. ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕೌಶಲ್ಯ ಮಿಷನ್ ಸಭೆ ನಡೆತ. ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ ಯುವಜನಾಂಗ ಚಾಕ್ರಿ ಪಡ್ಕಣಿಕೆ ಹಂಗೆ ಸ್ವಂತ ಚಾಕ್ರಿ ಮಾಡಿಕೆ ಸರ್ಕಾರ ಏರ್ಪಾಡು ಮಾಡಿರುವ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳ ಕುರಿತು ಜಾಸ್ತಿ ಜಾಗೃತಿ ಬರೆಸಕ್ಕೂ, ರಾಜ್ಯ ಹಂಗೆ ಕೇಂದ್ರ ಸರ್ಕಾರಗ ವೃತ್ತಿ ಕೌಶಲ್ಯ ತರಬೇತಿ ಹಂಗೆ ಚಾಕ್ರಿನ ಅವಕಾಶನ ಸೃಷ್ಟಿ ಮಾಡಿಕೆ ಸುಮಾರು ಯೋಜನೆಗಳ ತಂದಳು, ಅದನ್ನೆಲ್ಲ ಸರಿಯಾಗಿ ಚಾಕ್ರಿ ಇಲ್ಲದವಕ್ಕೆ ತಲುಪಿಸಕ್ಕೂ, ಜಿಲ್ಲೆನ ಯುವಜನತೆ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಚಾಕ್ರಿ ಪಡ್ಕಣಿಕೆ ಹಂಗೆ ಸ್ವಂತ ಚಾಕ್ರಿ ಮಾಡಿಕೆ ಕಾರ್ಯಕ್ರಮಗಳು ನಡೆಸಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಮಾತಾಡಿ ಗೊತ್ತು ಮಾಡದ ಮತ್ತೆ ಬೇಡಿಕೆ ಇರುವ ಜಾಬ್ ರೋಲ್ಗಳ ಕುರಿತು ತರಬೇತಿ ಸಂಸ್ಥೆಗ ಚೇಂಬರ್ ಆಫ್ ಕಾಮರ್ಸ್ ಸೇರಿದಂಗೆ ಎಲ್ಲಾ ಸಂಸ್ಥೆಗಳ ಮುಖ್ಯಸ್ಥರೊಟ್ಟಿಗೆ ಚರ್ಚೆ ಮಾಡಿ ಗುಣಮಟ್ಟದ ತರಬೇತಿ ಕೊಡಿಕೆ ಸರಿಯಾದ ಕ್ರಮ ತಗೊಳ್ಳಕ್ಕೂ ಸೂಚನೆ ಕೊಟ್ಟು. ಸಭೆಯಲ್ಲಿ ಮುಖ್ಯಪಟ್ಟ ಅಧಿಕಾರಿಗ ಹಾಜರಿದ್ದು ಅರಣ್ಯ ಹಂಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಮಂತ್ರಿ ಉಮೇಶ್ ವಿ ಕತ್ತಿಯವು ನಾಳೆ ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ನಾಳೆ ಬೆಳಿಗ್ಗೆ 8 ಗಂಟೆಗೆ ಮಾನವ ವನ್ಯಜೀವಿ ಸಂಘರ್ಷದ ಜಾಗಗಳಿಗೆ ಜನಪ್ರತಿನಿಧಿಗಳ ಮತ್ತೆ ಅಧಿಕಾರಿಗಳೊಟ್ಟಿಗೆ ಭೇಟಿ ಕೊಟ್ಟು ನೋಡಿವೆ. ಅಲ್ಲಿಂದ ಮಧ್ಯಾಹ್ನ 2 ಗಂಟೆಗೆ ಮಾನವ ವನ್ಯಜೀವಿ ಸಂಘರ್ಷದ ಕುರಿತು ಜನಪ್ರತಿನಿಧಿಗ ಹಂಗೆ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿವೆ. ಸಾಯಂಕಾಲ 4:30 ಗಂಟೆಗೆ ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ಲಿ ನಡೆಯುವ 8ನೇ ಆವೃತ್ತಿ ಕರ್ನಾಟಕ ಹಕ್ಕಿ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ಅಂತ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗ ತಿಳಿಸಿಳು. ಜಿಲ್ಲೆಯಲ್ಲಿ ಕರೆಂಟ್ ಹಂಚಿಕೆ ಹಾಕಿರುವ ವೈರ್ಗ ಸುಮಾರೆಲ್ಲ ತೋಟಗಳ ಮರಗಿಡಗಳ ನೋಡಲಿ ಹಾದು ಹೋಗಿಟ್ಟು, ಇನ್ನೇನು ಮಳೆಗಾಳಿ ಸುರಾಗ್ತಿರೋದ್ರಿಂದ ಅಪಾಯದ ಮಟ್ಟಲ್ಲಿರುವ ಕಂಬಗ ವೈರ್ಗ ಕಂಡ್ರೆ ಸಾರ್ವಜನಿಕರು ಇಲಾಖೆಗೆ ತಿಳಿಸೋಕು. ಹಂಗೆ ತೋಟಗಳಲ್ಲಿ ಒಳ್ಳೆಮೆಣಸು ಕೊಯ್ಯಕ್ಕೆ, ಮರದ ಕೊಂಬೆಗಳ ಕಡಿಯಕ್ಕೆ ನೀರು ಹಾರಿಸಿಕೆ, ಅಲ್ಯೂಮಿನಿಯಂ ಏಣಿಗಳ ಹಂಗೆ ಪೈಪ್ಗಳ ಬಳಸಿವೆ. ಇದು ಕರೆಂಟ್ ವೈರ್ಗಳಿಗೆ ತಾಗಿ ಕರೆಂಟ್ ಅವಘಡಗ ಆಗಾಗ ಆಗ್ತಾ ಇದ್ದದೆ. ಆದ್ದರಿಂದ ಅಲ್ಯೂಮಿನಿಯಂ ಕಬ್ಬಿಣದ ಏಣಿನ ಬದಲು ಫೈಬರ್ ಏಣಿಗಳ ಬಳಸಿಕೊಂಡು ಕರೆಂಟ್ ಅವಘಡಗಳ ತಪ್ಪಿಸಿಕೆ ಇಲಾಖೆನೊಟ್ಟಿಗೆ ಸಹಕರಿಸೋಕುತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿಳು. ಹಿರಿಯ ನಾಗರಿಕರ ವೇದಿಕೆನ 2020-21 ಸಾಲಿನ ಸಾಮಾನ್ಯ ಸಭೆ ವೇದಿಕೆನ ಅಧ್ಯಕ್ಷ ಕೊಂಗಂಡ ಎ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ 9:00 ಬೆಳಿಗ್ಗೆ ಕಡಗದಾಳು ರಸ್ತೆನ ಕ್ಯಾಪಿಟಲ್ ವಿಲೇಜ್ ಅಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ನಾಗೇಶ್ ಕಾಲೂರು ಮತ್ತೆ ಕಣ್ಣುನ ಡಾಕ್ಟರ್ ಚೆರಿಯಮನೆ ಆರ್ ಪ್ರಶಾಂತ್ ಅವರನ್ನ ಸನ್ಮಾನ ಮಾಡಿವೆ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ನೇಕಾರರ ಒಕ್ಕೂಟ ಇವರ ಕೂಡುಕೂಟಲಿ ಇಂದು ಮಡಿಕೇರಿ ಚೌಡೇಶ್ವರಿ ದೇವಸ್ಥಾನದ ಅಂಗಳಲ್ಲಿ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮ ನಡೆದಿತು. ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬಂದಿದ್ದ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಬಿಸಿ ಶಂಕರಯ್ಯವು ಮಾತಾಡಿ ದೇವರ ದಾಸಿಮಯ್ಯವು ವಚನ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಒಳ್ಳೆ ಸಂದೇಶನ ಕೊಟ್ಟಳು. ನೇಕಾರರ ಕೆಲಸದೊಟ್ಟಿಗೆ ಧಾರ್ಮಿಕ ದಾರ್ಶನಿಕಾಗಿ ಸಮಾಜದಲ್ಲಿದ್ದ ಅಸಮಾನತೆಯ ತೊಳೆಯಕ್ಕೆ ತುಂಬಾ ಕಷ್ಟಪಟ್ಟಳು ಅಂತ ಹೇಳಿದು. ಚೌಡೇಶ್ವರಿ ದೇವಸ್ಥಾನ ಸಮಿತಿನ ಅಧ್ಯಕ್ಷ ಗಜಾನನವು ಮಾತಾಡಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಎಲ್ಲವೂ ಕೈಜೋಡಿಸಕ್ಕು ಆಗ ಕಾರ್ಯಕ್ರಮ ಸರಿಯಾಗಿ ನಡೆದಿದೆ ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ರಾಜ್ಯ ನೇಕಾರರ ಸಂಘದ ನಿರ್ದೇಶಕ ಡಿಕೆ ತಿಮ್ಮಪ್ಪ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಯುವಶಕ್ತಿ ಕ್ರೀಡಾ ಮತ್ತು ಕಲಾ ಹವ್ಯಾಸಿ ಸಂಘ ಇವರ ಕಡೆಯಿಂದ ಪೆರಾಜ ಜಾತ್ರೆಯ ಪ್ರಯುಕ್ತ 30ನೇ ವರ್ಷದ ಹೊನಲು ಬೆಳಕಿನ ಸಾರ್ವಜನಿಕ ಗಂಡು ಜನರ ಮುಕ್ತ ಕಬಡ್ಡಿ ಆಟ 9:00 ಶನಿವಾರ ಪೆರಾಜನ ಶ್ರೀ ಶಾಸ್ತವ ದೇವಸ್ಥಾನದ ಮುಂದಿರುವ ಕಾವೇರಿ ಗದ್ದಿನ ಆಟದ ಬಣೆಯಲ್ಲಿ ಏರ್ಪಾಡಾಟು. ಕನ್ನಡ ಸಿರಿ ಬಳಗದ ಕಡೆಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಯುಗಾದಿ ಕವಿಗೋಷ್ಠಿ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 17ಕ್ಕೆ ಕುಶಾಲ್ ನಗರ ಹತ್ತಿರ ಇರುವ ಕಾವೇರಿ ನಿಸರ್ಗಧಾಮಲ್ಲಿ ಏರ್ಪಾಡಾಟುತ್ತ ಆಯೋಜಕರು ತಿಳಿಸಿಳು. 2021-22 ಸಾಲಿನ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸಿದ ಭರತನಾಟ್ಯ ವಿದ್ವಾತ್ ಪೂರ್ವ ಪರೀಕ್ಷೆಯಲ್ಲಿ ಕೇಡನ ಪ್ರಗತಿ ಒಳ್ಳ ಮಾರ್ಕ್ನೊಟ್ಟಿಗೆ ಜಿಲ್ಲೆಗೆ 2ನೇ ಸ್ಥಾನ ಪಡ್ಕೊಂಡು, ಹಂಗೆ ರಾಜ್ಯ ಮಟ್ಟದ ಯುವಜನ ಮೇಳಲಿ ಓಡಿಸಿ ಕೊಣತಲಿ 3ನೇ, ಅಂತಾರಾಷ್ಟೀಯ ಕೊಣತ ಪೈಪೋಟಿಲು 2ನೇ ಸ್ಥಾನ ಪಡ್ಕೊಂಡು, ಈ ಸಾಧನೆ ಮಾಡಿರುವ ಪ್ರಗತಿ ಕೇಡನ ಸೋಮಣ್ಣ ವಿಶಾಲಾಕ್ಷಿ ದಂಪತಿಗಳ ಮಗಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022-67-1919. ಪುದ್ದೂರು ಕಬ್ಬಡಕೇರಿ ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದಲ್ಲಿ 35ನೇ ವಾರ್ಷಿಕ ಉತ್ಸವದ ಪ್ರಯುಕ್ತ ನಾಳೆ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಗಣಹೋಮ, 9ರಂದು ಶನಿವಾರ ಸಂಜೆ 6 ಗಂಟೆಯಿಂದ 10ರಂದು ಭಾನುವಾರ ಅಪರಾಹ್ನ 3 ಗಂಟೆಯವರೆಗೆ ಮುತ್ತಪ್ಪನ ಬೊಳ್ಳಾಟ, ತಿರುವಪ್ಪನೆ, ಗುಳಿಗ, ಗುಳಿಗನ ಬೊಳ್ಳಾಟ ಕೋಲ ನಡೆಯಲಿದೆ. ಶನಿವಾರ ರಾತ್ರಿ ಮತ್ತು ಭಾನುವಾರ ಮಧ್ಯಾಹ್ನ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೇವಾಲಯದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ಕೋರಿದೆ. ಹಳ್ಳಿಗಟ್ಟು ಭೀರಂಪರೆ ಶ್ರೀ ಪಾಷಣಮೂರ್ತಿ ಕೊರಗಜ್ಜ ದೈವಸ್ಥಾನದಲ್ಲಿ ವಾರ್ಷಿಕ ದೈವ ಕೋಲ ಇದೇ ತಾರೀಕು 8ರ ಶುಕ್ರವಾರ ರಾತ್ರಿಯಿಂದ 9ರ ಶನಿವಾರ ಮಧ್ಯಾಹ್ನದವರೆಗೆ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ಭೀರಂಪರೆ ಕುಟುಂಬಸ್ಥರು ಕೋರಿದ್ದಾರೆ. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ವತಿಯಿಂದ ಅರೆಭಾಷಿಕ ಗೌಡ ಜನಾಂಗ ಬಾಂಧವರ ವಧುವರರ ಸಮಾವೇಶ ಇದೇ ಏಪ್ರಿಲ್ 15ರಂದು ಶುಕ್ರವಾರ ಬೆಳಗ್ಗೆ 9:30 ಗಂಟೆಗೆ ಮಡಿಕೇರಿಯ ಕೊಡಗು ಗೌಡ ವಿದ್ಯಾಸಂಘದಲ್ಲಿ ನಡೆಸಲಾಗುವುದು. ಆಸಕ್ತರು ತಮ್ಮ ಭಾವಚಿತ್ರ ಇತರ ಮಾಹಿತಿಗಳೊಂದಿಗೆ ಭಾಗವಹಿಸುವಂತೆ ಸಂಘದ ಅಧ್ಯಕ್ಷರು ಕೋರಿದ್ದಾರೆ. ವಿರಾಜಪೇಟೆ ಶಿವಕೇರಿ ಶ್ರೀ ದುರ್ಗಿ ಮಹಾವಿಷ್ಣು ನಾಗದೇವರ ಪುನರ್ ಪ್ರತಿಷ್ಠಾ ಮಹೋತ್ಸವ ಇದೇ ಏಪ್ರಿಲ್ 8ರಿಂದ 10ರವರೆಗೆ ನಡೆಯಲಿದೆ. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಶ್ರೀ ದುರ್ಗಿ ಶ್ರೀ ಮಹಾವಿಷ್ಣು ದೇವಸ್ಥಾನದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಪ್ರತಿಭಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಾಳೆಲೆ, ಇಲ್ಲಿ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭಗೊಂಡಿದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ, ಕಲಿಕೆಗೆ ಪೂರಕ ಪರಿಸರ, ನುರಿತ ಶಿಕ್ಷಕರು, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗೆ ಅವಕಾಶ. ಏಪ್ರಿಲ್ 4ರಿಂದ ಸಮ್ಮರ್ ಕ್ಯಾಂಪ್ ನಡೆಯಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8864200739 ಅಥವಾ 9880778127. ನಾಪೊಕ್ಲು ಕಕ್ಕುಂದಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವ ಇದೇ 8 ಮತ್ತು 9ರಂದು ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕಕ್ಕುಂದಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಕೋರಿದೆ. ಕಕ್ಕಬ್ಬೆ ನಾಲಡಿಗರಂಗನ ಪೊನ್ನೋಲು ತಂಡ ಒಕ್ಕಕಾರ ಇದೇ ಆದ್ಯವಾಯಿತು. ಇದೇ ಏಪ್ರಿಲ್ 23 ಪಿಂಜ 24ಅಂಗ ಕಕ್ಕಬ್ಬೆ ಹೈಸ್ಕೂಲ್ ಪರಮಲು ಕೊಡವ ಒಕ್ಕಡಕೊಡ ನಡುವ ಕೇರ್ಬಲಿ ಪೈಪೋಟಿ ಏರ್ಪಡುತ್ತೆ. ಎಂಟ್ರಿ ಫೀಸ್ 1000 ರೂಪಾಯಿ. ಪೆದ ಕೊಡಬೇಕು ಆಖಿರಿ ನಾಳು ಇದೇ ಏಪ್ರಿಲ್ 15. ಪೆದ ನೋಂದಾವಣೆ ಮಾಡಿಯೋಕೆ ಸಂಪರ್ಕಿಸಿರಿ ಪೊನ್ನೋಲು ತಂಡ ಮಿಟ್ಟು, ಕಾವೇರಪ್ಪ, ಶಿವಾಜಿ, ಪಿಂಜ ಕಿರಣ್. ಕಾಲ್ 9845853107. ಸುಳುಗೋಡು ಶ್ರೀ ಪಾಲ್ಪಾರೆ ಚಾಮುಂಡೇಶ್ವರಿ ದೇವಸ್ಥಾನದ 22ನೇ ವರ್ಷದ ವಾರ್ಷಿಕ ಮಹೋತ್ಸವ ಇದೇ 8ರಂದು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಆರಂಭಗೊಳ್ಳಲಿದೆ. ಮಹಾಪೂಜೆಯ ನಂತರ ಮಧ್ಯಾಹ್ನ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಕೋರಿದ್ದಾರೆ. 60ಗ್ರಾಮ ಬೇಕೋಟು ಮಹಾವಿಷ್ಣು ಶಾಸ್ತಾವು ದೇವರ ಉತ್ಸವದ ಪ್ರಯುಕ್ತ ನಾಳೆ ಶುಕ್ರವಾರ ಸಂಜೆ 5 ಗಂಟೆಯಿಂದ ಮಹಾವಿಷ್ಣು ಶಾಸ್ತಾವು ಬಣ್ಣದ ತೆರೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಕಿರುಗೂರು ಗ್ರಾಮತ್ರ ಶ್ರೀ ಮಹಾದೇವರ ಕಾಲತ್ರ ನಮ್ಮೆರ ಮಾರಿವತ್ತು ಇದೇ ನಾಳಂಕೆ 8ಅಂಗ ಬೈಟಾಪಕ 7 ಗಂಟೆಗೆ ಕುಡಿಮರ ನಿಮ್ಚಿಡು. ಪಿಂಜ 4ಅಂಕೆ 12ಅಂಗ ಚೌವಾಚೆ ದೇವಗುಳಿಪು. ನಾಡ ಭಕ್ತಂಗ ತಾಮರೆ ಬೊಮ್ಮಕ್ಕ ಸಂಸಾರೋಡೆ ಬಂದಿದ್ದು ದೇವಳ ಆಶೀರ್ವಾದ ಪಡೆದು ಉಣ್ಣದು ಆಡಳಿತ ಮಂಡಳಿ ಕಾರ ಕಂಡಿತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯಂಡುಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅಧೀನ ಬೋಧಕ ಆಸ್ಪತ್ರೆ ಭಾರತ ಸರ್ಕಾರದ ಬಾಹ್ಯಾಕಾಶ ಇಲಾಖೆಯ ಅಧೀನತ ಕಾರ್ಯನಿಸಿಯುಳ್ಳು ಬೆಂಗಳೂರು ಆಂಟ್ರಿಕ್ಸ್ ಕಾರ್ಪೊರೇಷನ್ ಅವು ಸಿಎಸ್ಆರ್ ನಿಧಿರ ಅಡಿಲು 75 ಲಕ್ಷ ರೂಪಾಯಿ ಮೌಲ್ಯದ ವೈದ್ಯಕೀಯ ಉಪಕರಣತನ ಕೊಡತ ವಿವರ ಪತ್ರತ್ನ ಸಂಸ್ಥೆಯ ಸಿಎಸ್ಆರ್ ಸಮಿತಿರ ಅಧ್ಯಕ್ಷ ಡಾಕ್ಟರ್ ಅಜಿತ್ ಕಲಗಟಕಿ ಅವು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡೀನ್ ಪಿ ನಿರ್ದೇಶಕಗಳಾದ ಡಾಕ್ಟರ್ ಕಳ್ಳಿಚಂಡ ಬಿ ಕಾರ್ಯಪ್ಪ ಇಂಗಕ್ಕ ಹಸ್ತಾಂತರ ಮಾಡಚಿ. ಅಲ್ಲಿಂಜ ತಕ್ಕ ಪರಂದ ಅವು ಅಂಡ ಸಂಸ್ಥೆಯಿಂದ ಕೊಡತ ವೈದ್ಯಕೀಯ ಉಪಕರಣತನ ಸಾರ್ವಜನಿಕಗಳ ಚಿಕಿತ್ಸೆಯಲ್ಲಿ ಪರಿಣಾಮಕಾರಿಯಾಯಿತು ಬಳಸಿಯೋದಕ್ಕೆ ಸಲಹೆ ಮಾಡಚಿ. ನಗರತ್ರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲು ಅನುಸೂಚಿತ ಜಾತಿ ಪಂಗಡತ್ರ ದೌರ್ಜನ್ಯ ನಿಯಂತ್ರಣ ಜಿಲ್ಲಾ ಜಾಗೃತಿ ಸಮಿತಿ SCSP ಕಾರ್ಯಕ್ರಮತ್ರ ಮಾಸಿಕ ಪ್ರಗತಿ ಪರಿಶೀಲನಾ ಪಿಂಜ ಮ್ಯಾನ್ಯುವಲ್ ಸ್ಕಾವೆಂಜರ್ಸ್ರ ಜಿಲ್ಲಾ ಜಾಗೃತಿ ಸಮಿತಿ ಸಭೆ ಇಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಐಂಡ ಕುರುವು ಕಾರಿಕೆಯಲ್ಲಿ ನಡೆದದ್ದು. ಈ ಸಭೆಯಲ್ಲಿ ತಕ್ಕ ಪರಂದಾವು ಪರಿಶಿಷ್ಟ ಜಾತಿ ಪಿಂಜ ಪಂಗಡತ್ರ ಉಪಯೋಜನಾ ಕಾರ್ಯಕ್ರಮತನ ಈ ಸಾಲಲು ಶೇಕಡ 100% ಪ್ರಗತಿ ಸಾಧಿಸಿಡುವನಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಕ್ಕೆ ನಿರ್ದೇಶನ ಮಾಡಿಚಿ. ಮಡಿಕೇರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಚೌವಾಚೆ ಜಿಲ್ಲಾ ಕೌಶಲ್ಯ ಮಿಷನ್ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಐಂಡ ಕೊರುವು ಕಾರ್ಯಕ್ರಮ ನಡೆದಿತ್ತು. ಇದತ್ತೆ ತಕ್ಕ ಪರಂದ ಅವು ಯುವ ಜನಾಂಗ ಚಾಕರಿ ಪಡೆದವಕ್ಕೆ ಪಿನ್ನ ಸ್ವಯಂ ಉದ್ಯೋಗ ಶುರು ಮಾಡುವಕ್ಕೆ ಸರ್ಕಾರ ಶುರು ಮಾಡಿತುಳ್ಳೋ ಕೌಶಲ್ಯ ಅಭಿವೃದ್ಧಿ ಯೋಜನೆ ಮೀದ ಅರ ಜಾಗೃತಿ ಮೂಡಿಚುಡುವಂಡು ಜಿಲ್ಲೆರ ಬಾಲಕರ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಚಾಕರಿ ಪಡೆದವಕ್ಕೆ ಪಿನ್ನ ಸ್ವಯಂ ಉದ್ಯೋಗ ಶುರು ಮಾಡುವಕ್ಕೆ ಸಹಕಾರಿ ಆಪನ್ನತ ಕಾರ್ಯಕ್ರಮತನ್ನು ನಡೆಸುವನ್ನಕ್ಕೆ ಅವು ಸಂಬಂಧಪಟ್ಟ ಅಧಿಕಾರಿಯಕ್ಕೆ ನಿರ್ದೇಶನ ಮಾಡಿಚಿ. ಭಾಗಮಂಡಲತ್ರ ಶ್ರೀ ಬಗಂಡೇಶ್ವರ ಪಿನ ತಲಕಾವೇರಿ ದೇವಾಲಯ ದಂಡೈರ್ತ ಇರುವ ದಂಡನೇ ಸಾಲರ ಕಾಲತ್ರ ನಮ್ಮೆ ಇದೇ ಒಂಬದು ಪತ್ತು ಪಿನ ಪನ್ನೊಂದಂಗ ಉಚ್ಚಿಲ ನೀಲೇಶ್ವರ ಪದ್ಮನಾಭ ತಂತ್ರಿಯ ಇಂಗಡ ನೇತೃತ್ವದ ನಡಪ ಸಾರ್ವಜನಿಕ ಭಕ್ತಾದಿಯ ದೇವಾಲಯ ನಡಪ ಕಾರ್ಯಕ್ರಮದ ಕೂಡಿಯಾಡಿತು. ಕಾರ್ಯಕ್ರಮತನ ಚಾಯಲು ನಡೆಸುವಕ್ಕೆ ಸಾಕರ್ಚುಡೊಂಡು ದೇವಾಲಯತ್ರ ಕಾರ್ಯನಿರ್ವಾಹಕ ಅಧಿಕಾರಿ ಕಟ್ಟಂಡಿತು. ಅರಣ್ಯ ಪಿನ ಆಹಾರ ನಾಗರಿಕ ಸರಬರಾಜು